ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು. ಸಮಯ 6:50. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಮೂಡಿಬರಲಿದೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳೋಣ, ಆನಂತರ ಕಾರ್ಯಕ್ರಮವನ್ನು ಆಲಿಸಬಹುದು. ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೇ ನ್ಯಾನೋ ಡಿಎಪಿ ಸಿಂಪಡಿಸಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಕೇಳಿ ಮೇವು ಮೆಲುಕು. ರೈತ ಬಾಂಧವರೇ, ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಬಹುವಾರ್ಷಿಕ ಮೇವಿನ ಬೆಳೆಗಳ ಬೇಸಾಯವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ಮಹದೇವ್ ಅವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ. ತಾವು ಇವತ್ತಿನ ದಿವಸ ಬಹುವಾರ್ಷಿಕ ಮೇವಿನ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಬಹುವಾರ್ಷಿಕ ಮೇವಿನ ಬೆಳೆಗಳ ಮಹತ್ವ ಭಾಳ ಮುಖ್ಯವಾಗ್ತದೆ. ಯಾಕಪ್ಪ ಅಂದರೆ ರೈತರು ಪ್ರತಿ ಸಾರಿಯೂ ಅದನ್ನು ಬೆಳೆಗಳನ್ನು ಬೆಳೆಸಿ ಬೀಜವನ್ನು ಬಿತ್ತಿ ಬೆಳೆ ಬೆಳೆಯುವಂಥ ಒಂದು ಅವಕಾಶ ಬಂದಾಗ ಅವರು ಹೆಚ್ಚಿನ ಒಂದು ಖರ್ಚು ಆ ಬೀಜಕ್ಕಾಗೇ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಬಹುವಾರ್ಷಿಕ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಒಂದು ಖರ್ಚಿನ ಅಲ್ಲಿ ಕಡಿಮೆ ಮಾಡಿಕೊಂಡು ಹೆಚ್ಚು ಉತ್ಪಾದನೆ ಮಾಡುವಂಥ ಒಂದು ಅವಕಾಶ ಬಹುವಾರ್ಷ ಬೆಳೆಗಳಲ್ಲಿರ್ತದೆ. ಇವುಗಳಲ್ಲಿ ಮುಖ್ಯವಾಗಿ ರೈತರಿಗೆ ಆಗುವ ಅನುಕೂಲಗಳೇನೆಂದರೆ ಅವರು ಬೇಸಾಯದ ಖರ್ಚು ಕಡಿಮೆ ಆಗ್ತದೆ ಮತ್ತು ಉತ್ಪಾದಕತೆ ಜಾಸ್ತಿ ಆಗ್ತದೆ. ಬಹುವಾರ್ಷಿಕ ಬೆಳೆಗಳಲ್ಲಿ ಯಾವಾಗಲೂ ನಿರಂತರವಾಗಿ ಮೇವಿನ ಲಭ್ಯತೆ ಸಿಗುವಂಥ ಒಂದು ಅವಕಾಶ ರೈತರಿಗೆ, ಅದು ಹಸಿರು ಮೇವಿನ ಬೆಳೆಗಳ ಒಂದು ಆಯ್ಕೆ ಮಾಡಿಕೊಂಡಾಗ ಅದಕ್ಕೆ ಅವರಿಗೆ ಅವಕಾಶಗಳು ಬಹು ಮುಖ್ಯವಾಗ್ತವೆ. ಅವುಗಳಲ್ಲಿ ಈಗ ನಾವು ಹೆಚ್ಚಾಗಿ ಬೆಳೆಯುವಂಥ ಬಹುವಾರ್ಷಿಕ ಮೇವಿನ ಬೆಳೆಗಳಲ್ಲಿ ಏಕದಳ ಮೇವಿನ ಬೆಳೆಗಳು, ದ್ವಿದಳ ಮೇವಿನ ಬೆಳೆಗಳು ಅಂತ ನಾವು ಗುಂಪು ಕರೆಸಿದರೆ ಏಕದಳ ಮೇವಿನ ಬೆಳೆಗಳಲ್ಲಿ ಮುಖ್ಯವಾಗಿ ಬರುವಂಥದ್ದು ನಮ್ಮ ನೇಪಿಯರ್ ಹುಲ್ಲು ಅಥವಾ ಸೀಮೆ ಹುಲ್ಲು ಅಂತ ಏನು ಹೇಳ್ತೀವಿ. ಇದು ಬಹುವಾರ್ಷಿಕವಾದ ಹೆಚ್ಚು ಬೆಳೆಯುತ್ತಿರುವಂಥ ಒಂದು ಪ್ರಮುಖ ಬೆಳೆ ಏಕದಳ ಗುಂಪಿನಲ್ಲಿ. ಇದರ ನಂತರ ಗಿನ್ನಿ ಹುಲ್ಲು ಅಂತ ಬರ್ತದೆ, ಹಾಗೆ ಸಿಗ್ನಲ್ ಹುಲ್ಲು, ರೋಡ್ಸ್ ಹುಲ್ಲು, ಈ ರೀತಿ ಹಲವಾರು ದೊಡ್ಡ ಮತ್ತು ಸಣ್ಣ ಜಾತಿಯ ಈ ಏಕದಳ ಬೆಳೆಗಳು ಬಹುವಾರ್ಷಿಕ ಗುಂಪಿನಲ್ಲಿ ಬರ್ತವೆ. ಇವುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾದಾಗ ರೈತರಿಗೆ ಒಂದು ಅವರ ಒಂದು ಭೂಮಿಯ ಸಿದ್ಧತೆ, ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದಾಗ ಮುಖ್ಯವಾಗಿ ಇವುಗಳು ಹೆಚ್ಚು ಫಲವತ್ತತೆ ಇರೋ ಭಾಗದಲ್ಲಿ ಬೆಳೆಯೋದಾದರೆ ಈ ನೇಪೇರ್ ಹುಲ್ಲನ್ನು ಹೆಚ್ಚು ದಕ್ಷತೆಯಿಂದ ಬೆಳೆಸಿ ಅವುಗಳನ್ನು ಹೆಚ್ಚು ಇಳುವರಿ ತಗೊಳ್ಳುವಂಥ ಒಂದು ಅವಕಾಶ ಇರುತ್ತೆ. ಈ ಬೇರೆ ಕೆಲವು ಹುಲ್ಲುಗಳಿದ್ದಾವೆ, ಅವು ಮಳೆಯಾಶ್ರಿತದಲ್ಲೇ ಬೆಳೆದು ಅವು ಸಾಮಾನ್ಯ ಫಲವತ್ತತೆಯಲ್ಲಿರುವಂಥ ಜಾಗಗಳಲ್ಲೂ ಕೂಡ ಬೆಳೆಯುತ್ತದೆ. ಆದರೆ ಇವುಗಳಿಗೆ ನೀರಾವರಿ ಇರುವಂಥ ಪ್ರದೇಶದಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ನೇಪೇರ ಹುಲ್ಲನ್ನು. ಯಾಕೆ ಅಂದರೆ ಇದು ಭಾಳ ತ್ವರಿತವಾಗಿ ಬೆಳೆಯುವಂಥದ್ದು, ಹೆಚ್ಚು ಕಾಂಡಗಳು, ಹೆಚ್ಚು ಬಯೋಮಾಸ್ ಅಂತ ಏನು ಹೇಳ್ತೀವಿ ಅಥವಾ ಹೆಚ್ಚು ತೂಕ ಬರುವಂಥ ಒಂದು ಇರೋದ್ರಿಂದ ಇದನ್ನು ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅಂದರೆ ನೀರು ಇರೋ ನಿರಂತರವಾಗಿ ಆ ನೀರು ಸಿಗುವಂಥ ಜಾಗಗಳಲ್ಲಿ ಬೆಳ್ಕೊಳ್ಳೋದಾದರೆ ಇದು ತ್ವರಿತಗತಿಯಲ್ಲಿ ಬೆಳವಣಿಗೆಯನ್ನು ಪಡೆದು ಪ್ರತಿ 40-45 ದಿವಸಗಳಿಗೆ ಒಂದು ಬೆಳೆಯನ್ನು ಕಟಾವು ಮಾಡ್ಕೋಬೋದು. ಸೊ ಆ ದೃಷ್ಟಿಯಲ್ಲಿ ನೇಪೇರುಲ್ಲು ಭಾಳ ಮುಖ್ಯವಾದ ಏಕದಳ ಬಹುವಾರ್ಷಿಕ ಬೆಳೆ. ಇದರಲ್ಲಿ ಹಲವಾರು ತಳಿಗಳ ಬಗ್ಗೆ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ತಳಿಗಳಲ್ಲಿ ವಿಶೇಷಗಳು ಇರುವಂಥ ಗುಣಗಳಿರುವಂಥದ್ದು ಕೆಲವು, ಈಗ ಕೆಂಪು ಕಡ್ಡಿಯ ತಳಿಗಳಿರ್ತದೆ, ಕೆಂಪು ಎಲೆ ಇರುವಂಥ ತಳಿಗಳು ರೆಡ್ ನೇಪ್. ಹೇಳಿ ಸರ್ ಇನ್ನೊಮ್ಮೆ ಹೇಳಿ ತಳಿಗಳ ಬಗ್ಗೆ. ತಳಿಗಳ ವಿಚಾರವಾಗಿ ಬಂದಾಗ ನಾವು ಹಿಂದೆ ಬೆಳೀತಿದ್ದಂಥ ತಳಿಗಳು ಹೋಲಿಕೆ ಮಾಡಿದ್ರೆ ಸುಮಾರು NB21, NB6, NB2, ಈ ತಳಿಗಳು ಭಾಳ ಕಾಂಡ ತುಂಬ ಗಟ್ಟಿ ಇದ್ದ ಕಾಂಡ, ಮುಳ್ಳು ಇರುವಂಥದ್ದು, ಹಸುಗಳಿಗೆ ತಿಂದಾಗ ಅವುಗಳಿಗೆ ತುರಿಯಿಂದ ಜಾಸ್ತಿ ಗಾಯ ಆಗುವಂಥದ್ದು ಸಂದರ್ಭ ಬರ್ತದೆ ನಾಲ್ಗೆನಲ್ಲೆಲ್ಲ. ಹಾಗಾಗಿ ಅದನ್ನು ಹೆಚ್ಚಿಗೆ ಬಯಸೋದಿಲ್ಲ ಅವಂಥದ್ದು ಹಳ್ಳಿನ. ಹಾಗಾಗಿ ಇತ್ತೀಚೆಗೆ ಬಂದಂಥ ತಳಿಗಳನ್ನು ಸಾಮಾನ್ಯವಾಗಿ ಆ ಮೃದು ಕಾಂಡವನ್ನು ಇರೋದ್ರ ಜೊತೆಗೆ ಯಾವುದೇ ಸೋಂಕು ಇಲ್ಲದೆ ಇರುವಂಥದ್ದು ಗುಣಗಳನ್ನು ತೆಗೆದು ಹೆಚ್ಚು ಇಳುವರಿ ಕೊಡುವಂಥ ಹಾಗೂ ಮೃದು ಕಾಂಡ ಮೃದು ಎಲೆಯ ಒಂದು ಅಂಶಗಳಿರುವಂಥದ್ದು ಮತ್ತು ಇದು ಕಡಿಮೆ ಹಾನಿಕಾರಕ ಅಂಶಗಳು, ಈಗ ಆಕ್ಸಾಲಿಕ್ ಆ್ಯಸಿಡ್ ಕಂಟೆಂಟ್ ಅಂತ ಹೇಳ್ತೀವಿ, ಆಕ್ಸಾಲಿಕ್ ಆ್ಯಸಿಡ್ ಅದು ಜಾಸ್ತಿ ಇದ್ದಷ್ಟು ಈ ಪಶುಗಳಲ್ಲಿ ಈ ಕ್ಯಾಲ್ಸಿಯಂ ಲಭ್ಯತೆಯನ್ನು ಅವು ಕಡಿಮೆ ಮಾಡ್ತದೆ. ಹಾಗಾಗಿ ಆ ಅಂಶವನ್ನು ಕಡಿಮೆ ಮಾಡಿರುವಂಥ ತಳಿಗಳು ಕೂಡ ಈಗ ನಮ್ಮಲ್ಲಿ ಲಭ್ಯ ಇದ್ದಾವೆ. ಮತ್ತು ಹೆಚ್ಚು ಕಾಂಡಗಳು ತೆಂಡೆ ಒಡೆಯುವಂಥ, ಈಗ ಆಸ್ಟ್ರೇಲಿಯನ್ ನೇಪೇರ್ ಅಂತ ಬರ್ತದೆ, ಇಂಡೋನೇಷ್ಯನ್ ನೇಪೇರ್ ಅಂತಲೂ ಕೂಡ ಈಗ ನಮ್ಮ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ನಾವು ಕಾಣ್ತೀವಿ. ಅವು ಹೆಚ್ಚು ತೆಂಡೆ ಒಡೆಯುವಂಥ ಗುಣ ಹೊಂದಿರುವಂಥ ತಳಿಗಳು. ಇದರ ಜೊತೆಗೆ ಹೆಚ್ಚು ರಸಭರಿತವಾಗಿ ಕಾಂಡದಲ್ಲಿ ಹೆಚ್ಚು TSS ಇರುವಂಥ ತಳಿ ಕೂಡ ನಮ್ಮಲ್ಲಿದೆ. ಆ TSS ಅಂದರೆ ಸಕ್ಕರೆ ಅಂಶ ಜಾಸ್ತಿ ಇರುವಂಥದ್ದು, ಅದನ್ನು ನಾವು ಸೈಲೇಜ್ ಆಗೂ ಕೂಡ ಉಪಯೋಗಿಸ್ಬೋದು. 6%ಗಿಂತ ಜಾಸ್ತಿ TSS ಇರೋದಂಥ ತಳಿಗಳನ್ನು ಮಾಡ್ಬೋದು. ಅದರಲ್ಲಿ ಇದೊಂದೇ ತಳಿ ಆ ಒಂದು ಗುಂಪಿನಲ್ಲಿ ಬರುವಂಥದ್ದು ಹೆಚ್ಚು TSS ಇರುವಂಥದ್ದನ್ನ. ಬೇರೆ ನೇಪೇರ್ ಹುಲ್ಲುಗಳನ್ನು ನಾವು ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ಬೆಲ್ಲದ ಪುಡಿ ಅಥವಾ ಕಬ್ಬಿನ ತುದಿಯನ್ನು ಉಪಯೋಗಿಸಿದಾಗ ಅದಕ್ಕೆ ಬೇಕಾಗುವಂಥ ಸಕ್ಕರೆ ಅಂಶವನ್ನು ಯಾವುದು ಈ ಒಂದು ಸೈಲೇಜ್ ಮಾಡೋದಕ್ಕೆ ಉಪಯೋಗಿಸುವಂಥ ಸಕ್ಕರೆ ಅಂಶದ ಅವಶ್ಯಕತೆಯನ್ನು ಪೂರೈಸ್ತದೆ. ಇಲ್ಲಾಂದರೆ ಈ ತಳಿಯನ್ನು ಉಪಯೋಗಿಸಿದಾಗ ನಾವು ಅದನ್ನು ನೇರವಾಗಿ ಸೈಲೇಜ್ ಮಾಡ್ಬೋದು. ಇನ್ನು ಬೇಸಾಯ ಇದೊಂದು ಬೆಳವಣಿಗೆ ಹೇಗೆ ಆಗ್ತದೆ, ಎಲ್ಲಿ ಬೆಳೀಬೋದು ಅಂದರೆ ಸುಮಾರು ಓಪನ್ ಫೀಲ್ಡ್ ಅಂದರೆ ತೆರೆದ ಭೂಮಿಗಳಲ್ಲಿ ಬೆಳೆಯೋದಾಗ ಇದು ಹೆಚ್ಚು ಇಳುವರಿ ಕೊಡ್ತದೆ. ಅದರಲ್ಲೂ ಈ ಕೆಲವರು ಹೆಚ್ಚಿನ ಭಾಗ ನಮ್ಮ ಭಾಗದಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ತೆಂಗಿನ ತೋಟ ಅಥವಾ ನೆರಳಿನ ಪ್ರದೇಶದಲ್ಲಿಯೂ ಕೂಡ ಬೆಳೀತಾರೆ. ನೆರಳಿನ ಪ್ರದೇಶದಲ್ಲಿ ಬೆಳೆದಾಗ ಅದಕ್ಕೆ ತಕ್ಕಂಥ ಇಳುವರಿ ಕಡಿಮೆ ಆಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ, ಒಂದು 20-30% ಇಳುವರಿ ಕಡಿಮೆ ಆಗುತ್ತೆ. ಆದರೂ ಅದನ್ನು ಬೆಳೀಬೋದು. ಆದರೆ ನಾವು ಸಲಹೆ ಏನು ಮಾಡ್ತೀವಿ ಅಂದರೆ ತೆಂಗಿನ ಸುತ್ತ ಅದನ್ನು ಹಾಕಬೇಡಿ ಅಂತ ಹೇಳ್ತಿತ್ತು. ಸುಮಾರು 6 ಅಡಿ ಆ ತೆಂಗಿನ ಸುತ್ತ ಹಾಕಬಾರ್ದು, ಯಾಕೆಂದರೆ ತೆಂಗಿನ ಇಳುವರಿ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂಥ ಅವಕಾಶ ಇರೋದ್ರಿಂದ ತೆಂಗಿನ ಸುತ್ತ ಇದರಲ್ಲಿ ಬಿಟ್ಟು ಉಳಿದ ಭಾಗದಲ್ಲಿ ಹಾಕೋಬೋದು. ಇದು ಉಳಿದ ಇನ್ಯಾವುದೇ ತೋಟಗಾರಿಕೆ ಬೆಳೆಗಳಲ್ಲೂ ಹಾಕ್ಕೊಂಡು ಕೂಡ ಆ ಒಂದು ಬೆಳೆ ಸುತ್ತ ಬಿಟ್ಟು ಉಳಿದೆ ಹಾಕೋಬೋದು. ಸೊ ಇದು ಎಲ್ಲಿ ಬೆಳಿಬೋದು ಅನ್ನೋದಕ್ಕೆ ನೀರಾವರಿ ಪ್ರದೇಶ ಮತ್ತು ಈಗ ಚೌಳು ಮಣ್ಣು ಅಥವಾ ಕ್ಷಾರ ಮಣ್ಣು ಪ್ರದೇಶಗಳಲ್ಲಿ ಇದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೆ ಬೇರೆ ಬಹುವಾರ್ಷಿಕ ಬೆಳೆಗಳಿದೆ, ಅದನ್ನು ನಂತರ ಹೇಳ್ತೇನೆ. ಸಾಮಾನ್ಯ ಫಲವತ್ತತೆ ಇರುವಂಥ ಪ್ರದೇಶಗಳಲ್ಲಿ ಇದನ್ನು ಕೆಂಪು ಭೂಮಿ ಅಥವಾ ಕಪ್ಪು ಭೂಮಿ ಪ್ರದೇಶದಲ್ಲಿ ನಾವು ಬೆಳೀಬೋದು. ಒಂದು ಎಕರೆ ಪ್ರದೇಶಕ್ಕೆ ಸುಮಾರು 8,000 ತುಂಡುಗಳನ್ನು, ಇದು ಯಾವುದೇ ಇದರಲ್ಲಿ ಬೀಜ ಬರಲ್ಲ. ಸುಮಾರು ರೈತರು ಪ್ರತಿ ಸಾರಿ ಕೇಳ್ತಾ ಇರ್ತಾರೆ, ಸೀಮೆ ಹುಲ್ಲನ್ನು ಬೀಜ ಕೊಡಿಸಿ ಸಾರ್, ಸೀಮೆ ಹುಲ್ಲನ್ನು ಬೀಜ ಕೊಡಿಸಿ ಸಾರ್ ಅಂತ. ಈ ಬೆಳೆಯಲ್ಲಿ ಮಾತ್ರ ಇದು ನವಂಶಕ ಗುಂಪಿಗೆ ಬರುವಂಥದ್ದು. ಇದು ನೇಪೇರ್ ಮತ್ತು ಸಜ್ಜೆಯನ್ನು ನಾವು ಕ್ರಾಸ್ ಮಾಡಿ ಬಂದಿರೋದ್ರಿಂದ ಅವೆರಡೂ ಕ್ರಾಸ್ ಮಾಡಿದಾಗ ಇದು ನವಂಶಕ ಅಥವಾ ಸ್ಟರಿಲಿಟಿ ಆಗಿಬಿಡ್ತದೆ. ಹಾಗಾಗಿ ಇದರಲ್ಲಿ ಯಾವುದೇ ಬೀಜ ಬರೋದಿಲ್ಲ. ಇದರ ಪರಿವರ್ತನೆ ಅಥವಾ ಮರು ಉತ್ಪಾದನೆ ಬರೀ ಕಾಂಡದ ಮುಖಾಂತರ ಮಾತ್ರ ಕೊಟ್ಟು ಅಥವಾ ಬೇರು ಬರಿಸಿದ ತುಂಡುಗಳಿಂದ ಮಾತ್ರ ನಾವು ಇದನ್ನು ಮರು ಉತ್ಪಾದನೆ ಮಾಡ್ಬೋದು. ಸೊ ಹೀಗಾಗಿ ರೈತರು ಗಮನಿಸಬೇಕು ಇದನ್ನು. ಇದರ ಜೊತೆಗೆ ನಾವು ಎಷ್ಟು ಕಡ್ಡಿ ಕಾಂಡ ತುಂಡುಗಳು ಇಲ್ಲಾಂದರೆ ಸಿಂಗಲ್ ಹೈಬ್ರಿಡ್ ನಮಗೆ ಈಗ ಕಬ್ಬಿನಲ್ಲಿದ್ದಾಗ ಇದನ್ನು ಕೂಡ ನಾವು ಚಿಕ್ಕ ಕಾಂಡಗಳನ್ನು ಮಾಡಿಕೊಂಡು ಹಾಕ್ಕೊಂಡ್ರೂ ಕೂಡ ನಾವು ಹೆಚ್ಚು ಸಂಖ್ಯೆಯಲ್ಲಿ ನರ್ಸರಿನಲ್ಲಿ ಮಾಡಿ ಹಾಕುವಂಥದ್ದು ಪದ್ಧತಿ ಕೂಡ ಇದರಲ್ಲಿ ಬರ್ತಾ ಇದೆ. ನೇರವಾಗಿ ಹಾಕೋದು ಕೂಡ ಸುಲಭವಾಗಿ ಇದು ಮೊಳಕೆ ಹೊಡೆದು ಬೇಗ ಈ ಒಂದು ಬೆಳವಣಿಗೆ ಎಸ್ಟಾಬ್ಲಿಷ್ ಆಗುವಂಥ ಗುಣ ಇದರಲ್ಲಿ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ರೈತರು ಸಾಮಾನ್ಯವಾಗಿ ಉಳುಮೆ ಮಾಡಿದ ಜಮೀನಿನಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ಬೋದು. ಸೊ ಇದು ಒಂದು ಬೇಸಾಯಕ್ಕೆ ಬೇಕಾಗುವಂಥ ಸುಮಾರು ಎಷ್ಟು ಬೇಕಾಗ್ತದೆ. ನಾವು ಸಾಮಾನ್ಯವಾಗಿ ಇದು ಬೇಸಾಯ ಕ್ರಮಗಳಲ್ಲಿ ಮುಖ್ಯವಾಗಿ ಮೊದಲಿಗೆ ಕಡ್ಡಿ ತುಂಡುಗಳನ್ನು ನಾನು ಹೇಳಿದೆ, ಸುಮಾರು 1 ಎಕರೆಗೆ 8,000. ಮತ್ತು ಅಂತರ ಇದು 3 ಅಡಿ ಅಥವಾ 2 ಅಡಿ ಅಂತರ, ಎರಡೂ ಕೂಡ ಈ ಪದ್ಧತಿ ಇದೆ. 3 ಅಡಿ ಅಥವಾ ಯಾವಾಗ ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಕಾಂಡ ದಪ್ಪ ಕಾಂಡ ಬೇಕು ಅಥವಾ ದೊಡ್ಡ ರಾಸುಗಳಿಗೆ ಬೇಕು ಅಂದಾಗ 3 ಅಡಿ ಅಂತರದಲ್ಲಿ ಬಿತ್ತನೆ ಮಾಡ್ಬೋದು. ಸಣ್ಣ ರಾಸುಗಳಾದ ಈಗ ಕುರಿ ಮೇಕೆ ಇಂಥವುಗಳಿಗೆ ಬೇಕು ಅಂತ ನೇಪೇರುಗಳನ್ನು ಕೂಡ ಕೊಡ್ಬೋದು. ಅವನ್ನು 2 ಅಂತರದಲ್ಲಿ ಮಾಡಿಕೊಂಡಾಗ ಕಾಂಡದ ದಪ್ಪ ಕಡಿಮೆ ಆಗಿದಾಗ, ಕಾಂಡದ ಗಾತ್ರ ಕಡಿಮೆ ಆದಾಗ ಅವು ಸಣ್ಣ ರಾಸುಗಳಿಗೆ ಅನುಕೂಲ ಆಗುತ್ತೆ. ಸೊ ನಾವು ಈ ಒಂದು ಅಂತರವನ್ನು ನಿರ್ಧರಿಸಿಕೊಂಡು ನಾವು ಬೇಕಾದ ನಮ್ಮ ರಾಸಿನ ಯಾವುದು ಉಪಯೋಗಿಸ್ಕೊಳ್ತೀವಿ ಅದನ್ನು ನಾವು ನಿರ್ಧಾರ ಮಾಡ್ಬೋದು. ಸಾಮಾನ್ಯವಾಗಿ ರೈತ 3 ಅಡಿ 3 ಅಡಿಗೆ ಹಾಕುವಂಥ ಪದ್ಧತಿ, ಸಮೂರಡಿ ಸಾಲಿನಲ್ಲಿ, ಜೋಡಿ ಸಾಲಿನಲ್ಲೂ ಎಲ್ಲಿ ನೀರಾವರಿ ಪ್ರದೇಶ ಇದೆ ಡ್ರಿಪ್ ಇರಿಗೇಷನ್ ಅಂತ ಮಾಡುವಾಗ ಜೋಡಿ ಸಾಲಿನಲ್ಲೂ 2 ಅಡಿ 4 ಅಡಿ ಅಂತರದಲ್ಲಿ ಜೋಡಿ ಸಾಲು ಕೂಡ ಮಾಡಿ ಬಿತ್ತನೆ ಮಾಡ್ಬೋದು. ಸೊ ಇದು ಒಂದು ಬಿತ್ತನೆ ವಿಚಾರ. ಇನ್ನು ಗೊಬ್ಬರ ವಿಚಾರಕ್ಕೆ ಬಂದರೆ ಸುಮಾರು ಇದಕ್ಕೆ ನಾವು ಹೆಚ್ಚು ಸಾರಜನಕದ ಅವಶ್ಯಕತೆ ಇರೋದ್ರಿಂದ ಸುಮಾರು ಎಕರೆಗೆ ಸಾರಜನಕ ರಂಜಕ ಪೊಟಾಷ್ ಸುಮಾರು 75 ಕೆಜಿ ಸಾರಜನಕ, 50 ಕೆಜಿ ರಂಜಕ ಹಾಗೂ 30 ಕೆಜಿ ಪೊಟ್ಯಾಷ್ ಅಂಶ ಇರುವಂಥ ಗೊಬ್ಬರವನ್ನು ನಾವು ಪ್ರತಿ ಎಕರೆಗೆ ಕೊಡಬೇಕಾಗುತ್ತೆ. ಇದು ಮೂಲ ಗೊಬ್ಬರದಲ್ಲಿ. ಮೇಲ್ಗೊಬ್ಬರವಾಗಿ ಪ್ರತಿ ಕಟಾವಿನ ನಂತರ ಸುಮಾರು 40 ಕೆಜಿ ಅಂದರೆ ಒಂದು ಎಕರೆಗೆ 40 ಕೆಜಿ ಯೂರಿಯಾ ಅಥವಾ ಈ ರೀತಿ ನಾವು ಸಾರಜನಕವನ್ನು ಕೊಡಬೇಕಾಗತ್ತೆ. ಇದಲ್ಲದೆ ಈ ಮುಖ್ಯವಾಗಿ ಈ ಒಂದು ಮೇವಿನ ಬೆಳೆಗಳಿಗೆ ಬೇಕಾದದ್ದು ಬಹುವಾರ್ಷಿಕವಾಗಿರೋದ್ರಿಂದ ನಾವು ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಅಥವಾ ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಒಂದು ಬಾರಿ ಶಾಶ್ವತವಾಗಿ ಇದಕ್ಕೆ ಒಳ್ಳೆ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಇದು ಇಳುವರಿಯನ್ನು ನಾವು ಚೆನ್ನಾಗಿ ಪಡೀಬೋದು. ಇಲ್ಲಾಂದರೆ ಮೊದಲ 2 ಕಟಾವಿನ ನಂತರ ಇಳುವರಿ ಕುಂಠಿತ್ವ ಆಗ್ತಾ ಇರ್ತದೆ. ಯಾಕೆಂದರೆ ಅದು ಮಣ್ಣಿನ ಒಂದು ಸಾರವನ್ನು ಜಾಸ್ತಿ ತಗೊಂಡಾಗ ಅಲ್ಲಿ ಫಲವತ್ತತೆ ಕಡಿಮೆ ಆಗ್ತದೆ, ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗ್ತದೆ. ಆವಾಗ ನಾವು ಕೊಟ್ಟಿಗೆ ಗೊಬ್ಬರ ಕೊಡಲಿಲ್ಲ ಅಂದರೆ ಇದು ಇಳುವರಿ ಕಡಿಮೆ ಆಗಿಬಿಡ್ತದೆ. ಹಾಗಾಗಿ ಎಕರೆಗೆ ಸುಮಾರು 4-8 ಟನ್ನಷ್ಟು ಗೊಬ್ಬರ ಕೊಡಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರನ. ಇದನ್ನು ಬೆಳವಣಿಗೆ ಯಾವ ರೀತಿಯಪ್ಪ ಅಂದರೆ ಕೆಲವು ತಳಿಗಳು ಈ ಹೂ ಬರುವಂಥ ಗುಣಗಳು ಹೊಂದಿರ್ತವೆ, ಹೆಚ್ಚು ಹೂ ಬರ್ತಾ ಇರ್ತವೆ, ಕೆಲವು ಸಾಧಾರಣ ಹೂ ಬರ್ತದೆ. ಅದು ನಾನು ನೋಡಿಕೊಂಡು ಹೂ ಬರುವಂಥ ಸಮಯಕ್ಕೆ ಇದೇನಿಲ್ಲ, ಇದು ಕಟಾವು ಬೆಳವಣಿಗೆ ಒಂದು 50 ದಿವಸಕ್ಕೆ ಒದಗಿ ಬರುವಂಥದ್ದು 50 ದಿವಸಕ್ಕೆ 45-50 ದಿವಸಕ್ಕೆ ಒಂದು ಕಟಾವು ನಾವು ಇದನ್ನು ಮಾಡ್ಬೋದು ಮೊದಲ ಹಂತದಲ್ಲಿ. ಎರಡನೇ ನಂತರ ಕಟಾವುಗಳನ್ನು 30-40 ದಿವಸ ಬರ್ತವೆ. ಬಿತ್ತನೆ ಮಾಡಿದ ಮೊದಲ ಹಂತದಲ್ಲಿ 45-50 ದಿವಸಗಳ ನಂತರ ಕಟಾವು ಮಾಡ್ಕೋಬೇಕು ತಗೊಳ್ಳುತ್ತೆ. ಮೊದಲ ಕಟಾವಿನ ನಂತರ 30-40 ದಿವಸಕ್ಕೆ ಒಂದೊಂದು ಕಟಾವು ನಾವು ಮಾಡ್ಬೋದು. ಒಟ್ಟಾರೆ ಈ ರೀತಿ ಮಾಡಿದಾಗ ಪ್ರತಿ ಕಟಾವಿಗೆ 60-70 ಟನ್ನಷ್ಟು ಇದು ನಾವು ಇಳುವರಿ ತೊಗೊಬೋದು. ಸುಮಾರು ವರ್ಷಕ್ಕೆ 7-8 ಕಟಾವು ನಾವು ಇದನ್ನು ಪಡ್ಕೊಳ್ಬೋದು. ಸುಮಾರು 35-40 ದಿವಸ ಲೆಕ್ಕ ಹಾಕ್ಕೊಂಡು 7-8 ಕಟಾವು ನಾವು ಪ್ರತಿ ವರ್ಷ ವರ್ಷಕ್ಕೆ ಪಡ್ಕೊಂಡಾಗ ವಾರ್ಷಿಕವಾಗಿ ಸುಮಾರು 250-300 ಟನ್ ತನಕನೂ ನಾವು ಇದನ್ನು ಪಡ್ಕೊಬೋದು. ಸೊ ಇದು ಒಂದು ಉತ್ತಮವಾದ ಬೆಳೆ. ಇದರಲ್ಲಿ ಇರುವಂಥ ತಳಿಗಳನ್ನು ನಾನು ಆಗಾಗಲೇ ಹೇಳಿದ್ವಿ. ಬೇಕಾದ ಬಿತ್ತನೆ ಕಡ್ಡಿಗಳನ್ನು ನಾವು ಸಾಮಾನ್ಯವಾಗಿ ರೈತರಿಂದ ರೈತರಿಗಾಗಿ ಇದು ಹೆಚ್ಚು ಪ್ರಚಲಿತವಾಗ್ತಾ ಇದೆ. ನಮ್ಮಲ್ಲಿಗೂ ಬಂದರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಈ ಎಲ್ಲ ತಳಿಗಳು, ನಾನು ಈಗ ಸುಮಾರು ತಳಿಗಳು ಇದ್ದಾವೆ ಅದರಲ್ಲಿ, CO3, CO4, CO5 ಅಂತ, BNH10 ಅಂತ, ಇತ್ತೀಚೆಗೆ ಬಿಡುಗಡೆ ಮಾಡಿದಂಥ PBN 342 ಅಂತ ಇದೆ. ಇದಲ್ಲದೆ ಹಲವಾರು ಈಗ ಸೂಪರ್ ನೇಪಿಯರ್ ಅಂತ ಬರ್ತದೆ, ಇಂಡೋನೇಷ್ಯನ್ ನೇಪಿಯರ್ ಅಂತ, ಅವು ಕೂಡ ನಮ್ಮ ಭಾಗದಲ್ಲಿ ಸಿಗುತ್ತೆ. ಇವೆಲ್ಲವೂ ಕೂಡ ನಾವು ಕಾಂಡದ ತುಂಡುಗಳಿಂದನೇ ಮಾಡುವಂಥ, ಇದು ಯಾವುದೇ ರೀತಿಯಲ್ಲಿ ಇದರಲ್ಲಿ ಬೀಜ ಬರೋದಿಲ್ಲ. ಸೊ ಹಾಗಾಗಿ ಇದನ್ನು ರೈತರು ಗಮನಿಸಿಕೊಂಡು ಬಿತ್ತನೆ ಬೀಜ ಬೇಕಾದಾಗ ಅಥವಾ ಬಿತ್ತನೆ ತುಂಡುಗಳಿಗಾಗಿ ಅವರು ನಮ್ಮ ಒಂದು VC ಫಾರಂ ಕೇಂದ್ರ ಅಥವಾ ಇತರೆ ನಮ್ಮ ಸಂಶೋಧನಾ ಕೇಂದ್ರಗಳು ನಮ್ಮ ಕರ್ನಾಟಕದ ಎಲ್ಲ ಭಾಗದಲ್ಲಿ ಇರುವಂಥ ಸಂಶೋಧನಾ ಕೇಂದ್ರ ಮುಖಾಂತರ ಇವನ್ನು ನಾವು ಪಡ್ಕೊಬೋದು. ಇದು ನೇಪಿಯರ್ ಹುಲ್ಲಿನ ಬಗ್ಗೆ. ಇದಾದ ನಂತರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂಥ ಇನ್ನೊಂದು ಹುಲ್ಲು ಅಂದರೆ ಗಿನ್ನಿ ಹುಲ್ಲು. ಗಿನ್ನಿ ಹುಲ್ಲಿನ ವಿಶೇಷ ಏನಂದರೆ ಇದು ಒಂದು ಸಣ್ಣ ಜಾತಿಗೆ ಸೇರಿಸಿರುವಂಥ ಹುಲ್ಲು, ಸಣ್ಣ ಹುಲ್ಲು. ಇದು ಸಣ್ಣ ಜಾನುವಾರುಗಳಿಗೂ ಕೂಡ ಉತ್ತಮವಾಗಿರ್ತದೆ, ದೊಡ್ಡ ಜಾನುವಾರುಗಳಿಗೂ ಆಗುತ್ತೆ. ಇದರ ವಿಶೇಷ ಅಂದರೆ ಇದು ಹೆಚ್ಚಿನ ಭಾಗ ನೆರಳು ಬೆಳೆ ಚೆನ್ನಾಗಿ ಬೆಳೆಯುವಂಥ ಪ್ರದೇಶದಲ್ಲಿ ಬರ್ತದೆ, ನೆರಳು ಪ್ರದೇಶದಲ್ಲಿ ಬೆಳೆಯುತ್ತದೆ. ಹಾಗಾಗಿ ಇದನ್ನು ನಾವು ತೋಟಗಳಲ್ಲಿ, ತೋಟಗಳ ನಡುವೆ ಅಂತರದಲ್ಲಿ ನಾವು ಹಾಕೊಬೋದು, ಅಥವಾ ನೇರವಾಗಿ ನಾವು ಓಪನ್ ಫೀಲ್ಡ್ ಅಥವಾ ತೆರೆದ ಪ್ರದೇಶಗಳಲ್ಲೂ ಕೂಡ ನಾವು ಬೆಳೆಯಬೋದು ಇದನ್ನು. ಸೊ ಇದು ಒಂದು ವಿಶೇಷ. ಇದರಲ್ಲಿ ಸುಮಾರು ತಳಿಗಳಿದ್ದಾವೆ, ನಾನು ಈಗಾಗಲೇ ಇನ್ನು ಮತ್ತೊಂದು ಸಾರಿ ಹೇಳ್ತೀನಿ ಅದನ್ನು. ಈಗಲ್ಲಿ ಹ್ಯಾಮಿಲ್ಲು, ರಿವರ್ಸ್ ಡೇಲ್ ಅಂತ ಇವೆಲ್ಲ ಹಳೆ ತಳಿಗಳಿದ್ದು, ಇತ್ತೀಚೆಗೆ ನಾವು JH GG 08-1 ಅಂತ ತಿಳುಗಡೆ ಮಾಡಿದ್ವಿ. ಅದ್ರ ಜೊತೆ ಇನ್ನೂ ಇತ್ತೀಚೆಗೆ ನಾವು ಈಗ ಪರೀಕ್ಷಾ ಹಂತದಲ್ಲಿದೆ, ಇದು ಹೂವು ಬರದೇ ಇರುವಂಥ ಮುಟೆಂಟ್ ಗಿನ್ನಿ ಅಂತ ಹೇಳ್ತೀವಿ, ಅಥವಾ ಮಂಡ್ಯ ಮ್ಯೂಟೆಂಟ್ ಗಿನ್ನಿ ಅಂತ, MMG 1 ಅಂತ. ಇದು ನಾವು ಪರೀಕ್ಷಾ ಹತ್ರದಲ್ಲಿ ಮಾಡಿ ಮುಂದಿನ ವರ್ಷಗಳು ಇದನ್ನ ಬಿಡುಗಡೆ ಮಾಡ್ತೀವಿ. ಇದು ಹೂವು ಬರೋದಿಲ್ಲ. ಇದೊಂದು ಯಾಕೆ ನಾನು ಈ ಹೂವು ಬಗ್ಗೆ ನಾನು ರೈತರಿಗೆ ಗಮನಕ್ಕೆ ಹೇಳ್ತೀನಿ ಅಂದರೆ, ಈ ಹೂವು ಬೀಜವಾಗಿ ಆ ಬೀಜ ಈ ಸಗಣಿಯ ಮುಖಾಂತರ ಅವು ತಿಂದಾಗ ಸಗಣಿ ಮುಖಾಂತರ ಹರಡುವ ಸಂದರ್ಭದಲ್ಲಿ ಇದು ಒಂದು ಕಳೆಯಾಗಿ ಯಥೇಚ್ಛವಾಗಿ ಬೆಳೆಯುವಂಥ ಇದಿರುತ್ತೆ, ಪರಿಣಾಮ ಆಗ್ತದೆ. ಅಂದರೆ ಒಂದು ತೋಟದಲ್ಲಿ ಆ ಬೆಳೆದಾಗ ಹೂವು ಬಿಟ್ಟದ್ದು ಕಾಳಿಯಲ್ಲೂ ಕೂಡ ಹೂವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗ ಹೋದಾಗ ಇಡೀ ಈ ಪ್ರದೇಶವೇ ಆ ಗಿನ್ನಿ ಹುಲ್ಲಿನ ಮಯ ಆಗಿಬಿಡ್ತದೆ. ಹಾಗಾಗಿ ಕೆಲವು ರೈತರಿಗೆ ಅಥವಾ ಬೇರೆ ಬೆಳೆಗಳನ್ನು ಬೆಳೀತಾ ಇರೋದು ಅಕ್ಕಪಕ್ಕ ರೈತರಿಗೆ ಇದು ಒಂದು ರೀತಿ ಪೀಡೆಯಾಗಿ ಪರಿವರ್ತನೆ ಆಗಿದೆ. ತಡೆಯಲು ನಾವೇನು ಮಾಡಿದ್ವಿ ಇತ್ತೀಚೆಗೆ, ಈ ಬೀಜವನ್ನೇ ಬಿಡದೇ ಇರುವಂಥದ್ದು ಅಥವಾ ಸಾಧಾರಣ ಬೀಜ ಬರುವಂಥದ್ದು ಸುಮಾರು ಇತ್ತೀಚೆಗೆ ನಾವು ಬುಂಡೇಲ್ ಬಿ ಜಿ ಜೀವನ್ನು ಡಿ ಜಿ ಜೀವನ್ ಅಂತ ಧಾರವಾಡ ಗಿನ್ನಿ ಗ್ರಾಸ್ ಒಂದು ಅಂತ ಬುಂಡೆ ಬಿ ಜಿ ಜಿ ಒಂದು ಅಂದರೆ ಬುಂಡೇಲ್ ಗಿನ್ನಿ ಗ್ರಾಸ್ ಒಂದು ಅಂತ ಬಿ ಜಿ ಜಿ ಒಂದು ಬಿ ಜಿ ಜಿ ಎರಡು ಇವು ಕೂಡ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದೀವಿ. ಈ ತಳಿಗಳೆಲ್ಲವೂ ಬೀಜದ ಮುಖಾಂತರನೂ ಕೂಡ ನಾವು ಇದನ್ನು ಮರು ಉತ್ಪಾದನೆ ಮಾಡ್ಬೋದು ಅಥವಾ ಕಾಂಡದ ಮುಖಾಂತರ ಅಥವಾ ಇಲುಕುಗಳ ಮುಖಾಂತರ ನಾವು ಇದನ್ನು ಮರು ಉತ್ಪಾದನೆ ಮಾಡ್ಕೊಬೋದು. ಇದು ಸುಮಾರು 30,000 ಒಂದು ಗೆಡ್ಡೆಗಳು ಬೇಕಾಗಿರ್ಬೋದು, ಕಟ್ಟುಂಡುಗಳು ಅಥವಾ ಗೆಡ್ಡೆಗಳು. ಬೀಜವಾದ ಕೇವಲ 2 ಕೆಜಿ ಬೀಜ ಇದು ಒಂದು ಪೂರ್ತಿ ಒಂದು ಎಕರೆಗೆ ಆಗುತ್ತೆ ನಾವು ಇದನ್ನು ಉಪಯೋಗಿಸೋದಾದ್ರೆ. ಅದು ಬೀಜದ ಲಭ್ಯತೆ ಕೂಡ ನಮಗೆ ಸಿಗ್ತದೆ. ಇವಾಗ ಬೀಜದ ಮುಖಾಂತರನೂ ಮಾಡ್ಕೊಬೋದು, ಇದನ್ನು ಕಾಂಡದ ಮುಖಾಂತರ ಅಥವಾ ಇಲುಕುಗಳ ಮುಖಾಂತರ ನಾವು ಇದನ್ನು ಉತ್ಪಾದನೆ ಮಾಡ್ಬೋದು, ಎರಡರಲ್ಲೂ ಮಾಡುವಂಥದ್ದು. ಸೊ ಇದಕ್ಕೆ ನಾವು ಮುಖ್ಯವಾಗಿ ಸಾಮಾನ್ಯವಾಗಿ ನಾವು ಒಂದು ಎಕರೆಗೆ 5-6 ಕೆಜಿ ಬೀಜ ಬೇಕಾಗ್ತದೆ ಬೀಜವಾದರೆ. ತುಂಡುಗಳಾದರೆ 30,000 ಅಂತ ಆಲ್ರೆಡಿ ಹೇಳಿದ್ದೀನಿ. ಇದು ಅಂತರ ಎಷ್ಟಪ್ಪ ಅಂದರೆ ಇದು 2 ಅಡಿ 1.5 ಅಡಿ ಅಂತರದಲ್ಲಿ ನಾವು ಮಾಡುತ್ತೆ. ನೇಪೆರ್ ಹುಲ್ ಆದರೆ 3 ಅಡಿ 2 ಅಡಿ, ಇದನ್ನು 2 ಅಡಿ 1.5 ಅಡಿ ಅಂತರ, ಸಾಲಿಂದ ಸಾಲಿಗೆ 2 ಅಡಿ, ಗಿಡದಿಂದ ಗಿಡಕ್ಕೆ 1.5 ಅಡಿ ಅಂತರದಲ್ಲಿ ನಾವು ಇದನ್ನು ಬಿತ್ತನೆ ಮಾಡಬೇಕಾಗತ್ತೆ. ಮತ್ತು ಇದು ಕೂಡ ಸುಮಾರು ಕಟಾವು ಮೊದಲ ಒಂದು ಇದರಲ್ಲಿ ಒಂದು 45 ದಿವಸದ ಬಂದು ನಂತರದ ಕಟಾವು 30-35 ದಿವಸಗಳಲ್ಲಿ ಒಂದು ಕಟಾವು ಬರ್ತದೆ. ಒಟ್ಟಾರೆ ಒಂದು ವಾರ್ಷಿಕವಾಗಿ ಸುಮಾರು ಒಂದು ಕಟಾವಿಗೆ 50 ಟನ್ನಷ್ಟು ಒಂದು ಎಕರೆ ಪ್ರದೇಶಕ್ಕೆ ಬರ್ತದೆ. ಅದೇ ರೀತಿ ವಾರ್ಷಿಕವಾಗಿ ಸುಮಾರು 8-9 ಕಟಾವು ನಾವು ಮಾಡಿದ್ರೆ ಒಟ್ಟಾರೆಯಾಗಿ ಸುಮಾರು 200-250 ಟನ್ನು ನಾವು ಒಟ್ಟು ಹಸಿರು ಮೇವಿನ ಉತ್ಪಾದನೆಯನ್ನು ನಾವು ಇದರಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ತಗೊಬೋದು. ಸೊ ಇದರ ನಂತರ ನಾವು ಹೆಚ್ಚಾಗಿ ಬೆಳೆಯುವಂಥದ್ದು ಅಂದರೆ ಈಗ ರೋಡ್ಸ್ ಹುಲ್ಲು. ಈಗ ನಾವು ಈ ರೋಡ್ಸ್ ಮತ್ತು ಅಂಜನ್ಹುಲ್ಲು ಅಂತ ಎರಡು ಇವು ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯುವಂಥ ಹೆಚ್ಚು ಪ್ರಮುಖವಾಗಿ ಮಳೆಯಾಶ್ರಿತ ಬೆಳೆಯುವಂಥ ಬೆಳೆಗಳು ರೋಡ್ಸ್ ಮತ್ತು ಅಂಜನ್ಹುಲ್ಲು. ಇವುಗಳನ್ನು ಕೂಡ ನಾವು ಬೀಜದ ಮುಖಾಂತರ ನಾವು ಪರಿವರ್ತನೆ ಉಪಯೋಗಿಸ್ಕೊಳ್ಬೋದು. ಅಥವಾ ಕಾಂಡದಾದರೆ ಮಾಮೂಲಿ ಈಗ ಇದಕ್ಕೆ ಗಿನ್ನಿ ಹುಲ್ಲಿಗೆ ಹೇಳಿದಾಗೆ 30,000 ಒಂದು ಎಕರೆಗೆ ಕಾಂಡದ ತುಂಡುಗಳು ಬೇಕಾಗ್ತದೆ. ಅದನ್ನು ನಾವು ಇಲುಕುಗಳ ಮುಖಾಂತರ ನಾವು ಮರು ಉತ್ಪಾದನೆ ಮಾಡ್ಕೋಬೋದು. ಸೊ ಇದು ಒಂದು ವಿಚಾರ ಇದರಲ್ಲಿ. ಇದು ನಂತರ ಇದು ಕೂಡ ಬೀಜಗಳು ಮಾಡೋದಾದರೆ ಒಂದು ಎಕರೆಗೆ ಒಂದು 5-6 ಕೆಜಿ ಬೀಜ ನಿಮಗೆ ಒಂದು ಎಕರೆಗೆ ಬೇಕಾಗುತ್ತೆ. ಒಂದು ಸಾರಿ ಬಿತ್ತನೆ ಮಾಡಿದ್ರೆ ಅದು ಮತ್ತೆ ಮರು ಉತ್ಪಾದನೆ ಅಲ್ಲೇ ಆವಾಗ ಆವಾಗನೇ ಆಗ್ತಾ ಇರ್ತದೆ. ಹಾಗಾಗಿ ಇದರ ಒಂದು ಅವಶ್ಯಕತೆ ನಮಗೆ ಬೀಜದಿಂದ ಮಾಡುವಂಥ ಅವಶ್ಯಕತೆ ಪ್ರತಿ ಸಾರಿ ಬರೋದಿಲ್ಲ. ಇದು ಒಂದು 2ನೇ ಬಹುವಾರ್ಷಿಕ ಬೆಳೆ. ರೋಡ್ಸ್ ಮತ್ತು ಸಿಗ್ನಲ್ ಇವು ಮಳೆಯಾಶ್ರಿತ ಪ್ರದೇಶಕ್ಕೆ. ಇವು ಹುಲ್ಲುಗಾವಲು ಪ್ರದೇಶಗಳಲ್ಲೂ ಕೂಡ ಇದನ್ನು ಬೆಳೀತಾರೆ ಹೆಚ್ಚಾಗಿ. ಹುಲ್ಲುಗಾವಲು ಪ್ರದೇಶದಲ್ಲಿ ಈ ಸ್ಟೈಲೋಸ್ ಮತ್ತು ಈ ರೋಡ್ಸ್ ಹುಲ್ಲನ್ನು ಸಾಮಾನ್ಯವಾಗಿ ಮೈದಾನದಲ್ಲಿ ಚೆಲ್ಬಿಟ್ರೆ ಅದು ಸ್ವಯಂಪ್ರೇರಿತವಾಗಿ ಬೆಳ್ಕೊಂಡು ಬರ್ತಾ ಇರ್ತದೆ. ಅಲ್ಲಿಗೆ ನೇರವಾಗಿ ಕುರಿ ಮೇಕೆ ಅಥವಾ ಹಸುರಾಸುಗಳನ್ನು ಬಿಟ್ಟು ಮೇಯಿಸುವಂಥ ಪ್ರದೇಶ ಆಗ ನಾವು ಹುಲ್ಲುಗಾವಲು ಪ್ರದೇಶದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಈ ಹುಲ್ಲುಗಳು ಭಾಳ ಮುಖ್ಯವಾಗಿ ಉಪಯೋಗವಾಗ್ತದೆ. ಸೊ ಇದಲ್ಲದೇ ನಮಗೆ ನೆಕ್ಸ್ಟು ಬರುವಂಥದ್ದು ದ್ವಿದಳ ಗುಂಪಿನಲ್ಲಿ ಬರುವಂಥ ಬಹುವಾರ್ಷಿಕ ಬೆಳೆಗಳು. ಈಗ ಏಕದಳ ಗುಂಪಿನಲ್ಲಿ ಸುಮಾರು 5-6 ಜಾತಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇವು ಬಹುವಾರ್ಷಿಕ ಕ್ಯಾಟಗರಿಯಲ್ಲಿ ಇನ್ನು ವಾರ್ಷಿಕವಾಗಿ ಬರುವಂಥದ್ದು ಹಲವಾರು ಜೋಳ, ಮುಸ್ಕಿನ ಜೋಳ, ಸಜ್ಜೆ ಇವೆಲ್ಲ ವಾರ್ಷಿಕ ಬೆಳೆಗಳಿದ್ದಾವೆ. ಅದ್ರ ಬಗ್ಗೆ ಇನ್ನೊಂದು ಸಂದರ್ಭದಲ್ಲಿ ಅದನ್ನು ವಿವರಣೆ ಹೇಳ್ತೇನೆ. ಈಗ ಬಹುವಾರ್ಷಿಕ ದ್ವಿದಳ ಬೆಳೆಗಳು ಬಂದಾಗ ಮುಖ್ಯವಾಗಿ ನಮ್ಮಲ್ಲಿ ಬರುವುದು ಬೇಲಿ ಮೆಂತ್ಯ. ಈ ಬೇಲಿ ಮೆಂತ್ಯ ನಮ್ಮ ಕುದುರೆ ಮೆಂತ್ಯದ ರೀತಿ ಬೇಲಿ ಮೆಂತ್ಯನೂ ಕೂಡ ಒಂದು ಬಹುಕಟಾವು ಬಹುವಾರ್ಷಿಕ ಬೆಳೆ. ಅಂದರೆ ವರ್ಷದಲ್ಲಿ ಹಲವಾರು ಕಟಾವು ಮಾಡಿಕೊಂಡು ಸುಮಾರು 5-6 ವರ್ಷಗಳ ತನಕ ನಾವು ಅದನ್ನು ಕಟಾವು ಮಾಡಿ ಮಾಡಿ ಬೆಳೆಸ್ಕೋಬೋದು. ಇದು ಒಂದು ಬೇಲಿ ಮೆಂತ್ಯ ವಿಶೇಷ ಅಂದರೆ ಇದರಲ್ಲಿ ಸಾಮಾನ್ಯವಾಗಿ ದ್ವಿದಳ ಗುಂಪಿನ ಎಲ್ಲ ಮೇವಿನ ಬೆಳೆಗಳಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇರೋದರಿಂದ ಏಕದಳ ದ್ವಿದಳ ಗುಂಪಿನ ಬೆಳೆಗಳನ್ನು ನಾವು ಪ್ರಮಾಣ ಹೇಳ್ತೀವಿ. ಒಂದು 70% ಏಕದಳ ಗುಂಪು ಮೇವು, ದ್ವಿದಳ ಗುಂಪಿನ ಒಂದು ಮೇವನ್ನು 30% ಪ್ರತಿನಿತ್ಯ ನಾವು ಆ ಒಂದು ಹಸುರಾಸುಗಳಿಗೆ ಕೊಡೋ ಒಂದು ಇದನ್ನು ಪ್ರಮಾಣವನ್ನು ನಾವು ಕೊಡಬೇಕಾಗುತ್ತೆ. ಯಾಕಂದರೆ ಅವ ಆ ರೀತಿ ಕೊಟ್ಟರೆ ಅದು ಸಮತೋಲನವಾಗಿ ಪ್ರೋಟೀನ್ ಅಂಶ ಮತ್ತು ಸಕ್ಕರೆ ಪಿಷ್ಟಗಳು ಕೊಬ್ಬು ಎಲ್ಲವೂ ಅವು ಸಮತೋಲನ ಸಿಗುವಂಥ ಅವಕಾಶ ಬರ್ತದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇವಾಗಿನ ಹೆಚ್ಚು ಹಾಲು ಕೊಡುವ ರಾಸುಗಳಿಗೆ ಈಗ HF ಇಂಥ ಹಸುಗಳಿಗೆ ಆ ಹಾಲಿನ ಕೊಡುವ ಪ್ರಮಾಣದ ಮೇಲೆ ನಾವು ಪೋಷಕಾಂಶಗಳನ್ನು ನೀಡಬೇಕಾಗುತ್ತೆ. ಆವಾಗ ಅಲ್ಲಿ ಅಡಿಷನಲ್ ಆಗಿ ನಾವು ಹೆಚ್ಚು ಹಸಿರು ಮೇವಿನ ಜೊತೆಗೆ ಈ ಫೀಡ್ಸನ್ನು ನಾವು ಕೊಡಬೇಕಾಗುತ್ತೆ. ಬೇಸಾಯ ಕ್ರಮಗಳಿಗೆ ಬಂದಾಗ ಸಾಮಾನ್ಯವಾಗಿ ಬೇಲಿ ಮೆಂತೆ ಮತ್ತು ಕುದುರೆ ಮೆಂತೆ ಎರಡು ಒಂದೇ ಗುಂಪಿಗೆ ದ್ವಿದಳ ಗುಂಪಿಗೆ ಬರೋದು. ಬೇಲಿ ಮೆಂತೆ ವಿಶೇಷ ಏನಂದರೆ ನಮ್ಮ ಉಷ್ಣವಲಯ ಪ್ರದೇಶದಲ್ಲಿ ಹೆಚ್ಚು ತುಂಬ ಚೆನ್ನಾಗಿ ಬರ್ತದೆ. ಬೇಲಿ ಮೆಂತೆ ಬೆಳೆಯುವಂಥದ್ದು ಹೆಚ್ಚು ತೇವ ಅಂದರೆ ಸೂರ್ಯನ ಕಿರಣವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಹೆಚ್ಚು ತ್ವರಿತವಾಗಿ ಬೆಳೆದು ಜಾಸ್ತಿ ಇಳುವರಿ ಕೊಡುವಂಥ ಗುಣ ಹೊಂದಿದೆ. ಹಾಗಾಗಿ ಇದನ್ನು ನಾವು ತೆರೆದ ಪ್ರದೇಶಗಳು ಯಾವುದೇ ನೆರಳು ಪ್ರದೇಶಗಳೆಲ್ಲ ಹಾಕ್ಕೊಂಡ್ರೆ ಇಳುವರಿ ಕಡಿಮೆ ಆಗುತ್ತೆ. ತೆರೆದ ಪ್ರದೇಶಗಳಲ್ಲಿ ಓಪನ್ ಫೀಲ್ಡ್ ಅಂದರೆ ಯಾವುದೇ ಮರಗಿಡಗಳ ಮಧ್ಯದಲ್ಲಿ ಹಾಕ್ತೇನೆ, ಓಪನ್ ಫೀಲ್ಡಲ್ಲಿ ಬೆಳೆದಾಗ ಸುಮಾರು 5-6 ಎತ್ತರ ತನಕನೂ ಬೆಳೀತದೆ. ಕಟಾವು ಹೇಗೆ ಮಾಡಬೇಕಾಗ್ತದೆ? ಇದು ಒಂದು ಸಾರಿ ಬೆಳೆದಾಗ ಫಸ್ಟ್ ಮೊದಲ ಕಟಾವನ್ನು ನಾವು ನೆಲದ ಮೇಲಿನ ಒಂದು 2 ಎತ್ತರಕ್ಕೆ ಕಟಾವು ಮಾಡಿದಾಗ ಅದರಲ್ಲಿ ಬರುವಂಥ ಕೀಲುಗಳು ಸಂಖ್ಯೆ ಜಾಸ್ತಿ ಆಗ್ತದೆ, ಹಾಗಾಗಿ 2 ಬಿಟ್ಟು ಕಟ್ ಮಾಡಬೇಕಾಗ್ತದೆ. ಕಟಾವು ಮಾಡಿ ನಂತರದ ಕಟಾವುಗಳನ್ನು 1 ಬಿಟ್ಟು ಕಟಾವು ಮಾಡ್ಕೊಂಡು ಬಂದಾಗ ಅದರ ಕೀಲುಗಳ ಸಂಖ್ಯೆಯನ್ನು ನಾವು ನಿರ್ಧರಿಸಿ ಹೆಚ್ಚು ಮಾಡಿಕೊಂಡು ಹೆಚ್ಚು ಇಳುವರಿ ಕೊಡೋ ರೀತಿಯಲ್ಲಿ ಒಂದು ಈ ಒಂದು ಬೇಸಾಯ ಕ್ರಮವನ್ನು ನಾವು ಅನುಸರಿಸಬೇಕಾಗತ್ತೆ. ಇದಕ್ಕೂ ಕೂಡ ನಾವು ಹೆಚ್ಚಿನ ಭಾಗ ಬರಬೇಕಾದ್ರೆ ನಾವು ಹೇಳ್ತಾ ಇದ್ವಿ ಮೊದಲು ಬೀಜ ಮತ್ತು ಇದನ್ನು ಎಷ್ಟು ಬೇಕಾಗುತ್ತೆ ಇದನ್ನೆಲ್ಲ ಹೇಳ್ತಾ ಇದ್ವಿ. ಈ ಒಂದು ಎಕರೆಗೆ ಸುಮಾರು 5-6 ಬೀಜ ಬೇಕಾಗುತ್ತೆ. ಇದು ದ್ವಿದಳ ಗುಂಪಿನಲ್ಲಿ ಹೇಳಿದಾಗ ನಾನು ಏಕದಳದಲ್ಲಿ ಇನ್ನೊಂದು ಬಹುಕಟಾವು ಇದೆ, ನಾನು ಏಕದಳದಲ್ಲಿ ಬಹುಕಟಾವು ಜೋಳ ಬರ್ತದೆ, ಅದು ಒಂದು ಸಾರಿ ಹಾಕಿದ್ರೆ ಸುಮಾರು 5-6 ಆಗುತ್ತೆ. ಈ ಬಹುಕಟಾವು ಜೋಳನೂ ಕೂಡ ನಾವು ಒಂದು ಬಹುವಾರ್ಷಿಕ ಬೆಳೆಯಾಗಿ ನಾವು ತಗೊಬೋದು. ಯಾಕಪ್ಪ ಅಂದರೆ ಆ ಬಹುಕಟಾವು ಜೋಳ ಒಂದು ಸಾರಿ ಬಿತ್ತನೆ ಮಾಡಿದ್ರೆ ಅದು ಎಕರೆಗೆ 4 ಬೀಜವನ್ನು ತಗೊಳ್ಳುತ್ತೆ, ಜೋಳದಂಗೆ ಬೆಳೀತದೆ. ಆದರೆ ಇದು ಬಹುಕಟಾವು ರೀತಿಯಲ್ಲಿ ನೇಪೇರ್ ಮತ್ತು ಇದನ್ನು ಕ್ರಾಸ್ ಮಾಡಿ ಬೆಳೆಯೋದ್ರಿಂದ ಅದನ್ನು ಬಹುಕಟಾವಾಗಿ ನಾವು ಪರಿವರ್ತನೆಗೊಂಡಿರ್ತದೆ. ಅದನ್ನು ನಾವು 3-4 ತನಕ ನಾವು ಕಟಾವು ಮಾಡ್ತಾನೆ ಇರ್ಬೋದು. ಇದು ನಾನು ಅದು ಕೂಡ ಬಹುವಾರ್ಷಿಕಕ್ಕೆ ಸೇರಿಸ್ಬೋದು, ಮಲ್ಟಿಕಟ್ ಅಥವಾ ಪೆರಿನಿಯಲ್ ಅಂತ ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಇದಕ್ಕೆ ಬರೋದರಲ್ಲಿ ಸುಮಾರು 3-4 ತಳಿಗಳಿದ್ದಾವೆ. ಅದರಲ್ಲಿ CYFS ಅಂತ, CYFS 31, CYFS 29, ಇದು ಆ ಒಂದು ಬಹುವಾರ್ಷಿಕ ಗುಂಪಿಗೆ ಸೇರಿದಂಥದ್ದು. ಇದು ಎಕರೆಗೆ 4 ಬೀಜವನ್ನು ನಾವು 1.5 ಸಾಲಿನಲ್ಲಿ ಬಿತ್ತನೆ ಮಾಡಿ ನಿರಂತರವಾಗಿ ಬಿತ್ತನೆ ಮಾಡಿ ನಾವು ಸಾಲುಗಳನ್ನು ಬೆಳೆಸಿ ಅದನ್ನು ಬಿತ್ತನೆ ಮಾಡುವಾಗ ಒಂದು ಕ್ರಮವನ್ನು ಇವರು ಅನುಸರಿಸಬೇಕಾಗತ್ತೆ. ಅದು ಮೊದಲನೇದಾಗಿ ಬೀಜದ ಗಾತ್ರ ತುಂಬ ಸಣ್ಣ ಇರೋದರಿಂದ ನಾವು ನೇರವಾಗಿ ಬರೀ ಬೀಜವನ್ನೇ ಬಿತ್ತಕ್ಕೋದಾಗ ಅದು ಅಂತರವನ್ನು ಸರಿಯಾಗಿ ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಬೀಜದ ಎಲ್ಲ ಪ್ರಮಾಣವನ್ನು ಎಕರೆ ಪ್ರದೇಶಕ್ಕೆಲ್ಲ ಸರಿದೂಗಿಸ್ಬೇಕು ಅಂದರೆ ಇದೊಂದು 3 ಮರಳಿನಲ್ಲಿ ಮಿಕ್ಸ್ ಮಾಡಿಕೊಂಡು ಪೂರ್ಣ ಎಲ್ಲ ಮರಳು ಪ್ರಮಾಣವನ್ನು ಒಂದೇ ಸಮನಾಗಿ ಇಡೀ ಎಕರೆ ಪ್ರದೇಶಕ್ಕೆ ನಾವು ಅಥವಾ ಎಷ್ಟು ನಾವು ಉಪಯೋಗಿಸ್ಕೊಳ್ತೀವಿ ಅದಕ್ಕೆ 1 ಬೀಜಕ್ಕೆ 3 ಮರಳು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋದಿದ್ರೆ 1-10 ಅದು ಬಿತ್ತನೆ ಮಾಡಬಹುದು. ಸೊ ಇದು ಒಂದು ಬೇಸಾಯ ಕ್ರಮ. ಈ ಎಲ್ಲ ಬೆಳೆಗಳಲ್ಲಿ ಮೇವಿನ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಬೇಸಾಯ ಕ್ರಮಗಳನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ನಿರ್ವಹಣೆ ಮಾಡೋಕ್ಕೆ ಸಾಲು ಬಿತ್ತನೆ ಮಾಡೋದು ಭಾಳ ಅನುಕೂಲ. ಸಾಲು ಬಿತ್ತನೆ ಮಾಡಿ ಅಂತರ ಬೇಸಾಯ ಮಾಡಿದಾಗ ಪ್ರತಿ ಕಟಾವಿನ ನಂತರ ಅಂತರ ಬೇಸಾಯ ಮಾಡಿ ನಾವು ಬಿತ್ತನೆ ಮಾಡಿದಾಗ ಪ್ರತಿ ಕಟಾವಿನಲ್ಲೂ ಇಳುವರಿಯಲ್ಲಿ ಕುಂಠಿತವಾಗದೆ ನಾವು ಪಡ್ಕೊಬೋದು. ಅದು ರೈತರು ಗಮನಿಸ್ಬೇಕು. ಈಗೇನು ಮಾಡ್ತಾರೆ ರೈತರು, ಕೆಲವರು ಬಿತ್ತನೆಯನ್ನು ಚೆಲ್ಲಿಬಿಡ್ತಾರೆ, ಬಹುಕಾಟೋ ಬೆಳೆ ಬೀಜವನ್ನು ತಂದು ಚೆಲ್ಲಿಬಿಡ್ತಾರೆ. ಆ ಚೆಲ್ಲಿದಾಗ ಏನಾಗುತ್ತೆ, ಅಲ್ಲಿ ಯಾವುದೇ ರೀತಿಯ ಅಂತರ ಬೇಸಾಯ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಕಟಾವು ಮಾಡಿದ ನಂತರ ಮತ್ತೆ ಆ ಗೊಬ್ಬರ ಕೊಡುವುದು ಇದೆಲ್ಲವನ್ನು ಮಾಡೋಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಇಳುವರಿ ಕುಂಠಿತ ಆಗುತ್ತೆ, ಆವಾಗ ರೈತರಿಗೆ ಅದು ಯಾವುದೇ ನಷ್ಟವನ್ನು ಕೊಡ್ತದೆ. ಹಾಗಾಗಿ ನಾವು ಯಾವತ್ತು ಪ್ರತಿ ರೈತರಿಗೆ ಹೇಳೋದು, ಎಲ್ಲ ಬಹುವಾರ್ಷಿಕ ಬೆಳೆಗಳನ್ನು ನೀವು ಸಾಲು ಬಿತ್ತನೆ ಮಾಡಿ ಶಿಫಾರಸು ಮಾಡಿದ ಬಿತ್ತನೆ ಮಾಡೋದ್ರಿಂದ ಅಂತರ ಬೇಸಾಯ ಯಾವಾಗ ಏನೇನು ಅಂತರ ಬೇಸಾಯ ಮಾಡ್ಕೋಬೇಕಾಗತ್ತೆ, ಪ್ರತಿ ಕಟಾವ ನಂತರ ನಾವು ಗೊಬ್ಬರ ಕೊಡಬೇಕಾಗತ್ತೆ. ಆ ಗೊಬ್ಬರ ಕೊಡೋಕ್ಕೆ ಮೊದಲೇ ನಾವು ಕುಂಟೆ ಮುಖಾಂತರ ನಾವು ಇದನ್ನು ಅಲ್ಬೆ ಅದನ್ನು ಕೊಡ್ತೋ ನೇಗಿಲು, 2.5 ನೇಗಿಲು ಅಂತ ಹೇಳ್ತೀವಿ, ಕುಂಟೆ ಅಥವಾ ನೇಗಿಲು ಮುಖಾಂತರ ಅದನ್ನು ನಾವು ಉಳುಮೆ ಮಾಡಿ ಆಮೇಲೆ ಗೊಬ್ಬರ ಕೊಡೋದ್ರಿಂದ ಗೊಬ್ಬರದ ನಿರ್ವಹಣೆ ಅಥವಾ ಅದರ ಉಪಯೋಗಿಸುವುದು ಕೂಡ ಉತ್ತಮವಾಗಿ ಚೆನ್ನಾಗಿ ಉಪಯೋಗಿಸ್ಕೊಳ್ತೇವೆ. ನೀರು ಕೂಡ ನಿರ್ವಹಣೆ ನಾವು ಚೆನ್ನಾಗಿ ಮಾಡ್ಬೋದು, ಸಾಲು ನೀರಿನಲ್ಲಿ ಬಿತ್ತನೆ ಮಾಡ್ಬೋದು. ಇಲ್ಲಾಂದರೆ ಸಾಲು ಬಿತ್ತನೆ ಮಾಡೋ ಇನ್ನೊಂದು ಅವಕಾಶ ಏನಿದೆ ಅಂದರೆ ಕೆಲವರು ಡ್ರಿಪ್ ಅಥವಾ ಇದನ್ನು ಕೊಡೋ ಅಂತ ಬಂದಾಗ ಡ್ರಿಪ್ ಮುಖಾಂತರ ಬೆಳೆಯುವಂಥ ಸಂದರ್ಭದಲ್ಲೂ ಕೂಡ ಡ್ರಿಪ್ ಲೈನಿನ ಬದಿಯಲ್ಲಿ ಆ ಕಡೆ 2 ನಾವು ಬಿತ್ತನೆ ಮಾಡ್ದಂಗಾಗುತ್ತೆ, ಜೋಡಿ ಸಾಲು ಪದ್ಧತಿಯಲ್ಲಿ ನಾವು ಬಿತ್ತನೆ ಮಾಡ್ಕೊಬೋದು. ಸೊ ಇದು ಒಂದು ಏಕದಳ ಆಗಲಿ ದ್ವಿದಳ ಆಗಲಿ ಒಂದು ಬೇಸಾಯ ಕ್ರಮ ಅನುಸರಿಸುವಂಥದ್ದು. ಇದಲ್ಲದೆ ಈಗ ಇನ್ನೂ ನಮಗೆ ಬಹುಕಟಾವು ಬಹುವಾರ್ಷಿಕ ಬರುವಂಥ ದ್ವಿದಳ ಬೆಳೆಗಳು ಅಂದರೆ ಈ ಸ್ಟೈಲೋಜಾಂಥಸ್ ಅಂತ. ಆ ಸ್ಟೈಲೋಜಾಂಥಸ್ ಒಂದು ಸಾರಿ ನಾವು ಬೀಜವನ್ನು ಬಿತ್ತನೆ ಮಾಡಿದ್ರೆ ಅದು ಸಾಧಾರಣ ಎತ್ತರದಲ್ಲಿ ಬೆಳೆಯುವಂಥ ಬೆಳೆ, ಸಾಧಾರಣ ಎತ್ತರದಲ್ಲಿ ಬೆಳೀತದೆ. ಯಾಕೆ ಸ್ಟೈಲೋ ಆದರೆ ನಮಗೆ ಸುಮಾರು 1-3 ಬೀಜ ಬೇಕಾಗುತ್ತೆ ನಮಗೆ ಎಕರೆಗೆ, ಪ್ರತಿ ಎಕರೆಗೆ. ಯಾವುದೇ ಅಂತರ ಇರೋದಿಲ್ಲ, ಇದನ್ನು ನೇರವಾಗಿ ಒಟ್ಟಾರೆಯಾಗಿ ಬಿತ್ತುವಂಥದ್ದು ಪ್ರದೇಶ, ಸಾಲಿನಲ್ಲಿ ಬಿತ್ತನೆ ಮಾಡುವಂಥದ್ದಿಲ್ಲ. ಯಾಕೆಂದರೆ ಇದು ಹೆಚ್ಚಾಗಿ ಹುಲ್ಲುಗಾವಲಿನಲ್ಲಿ ಬೆಳೆಸ್ತಾರೆ, ಹುಲ್ಲುಗಾವಲಿಗೆ ಬೆಳೆಸುವಂಥ ಒಂದು ಬೆಳೆ ಸ್ಟೈಲು. ಆ ಹುಲ್ಲುಗಾವಲಿನಲ್ಲಿ ಬೆಳೆಸಿ ದ್ವಿದಳ ಮತ್ತು ಏಕದಳನ ಮಿಶ್ರಣ ಮಾಡಿ ಬೆಳೆಯುವಂಥ ಒಂದು ಬೆಳೆ ಆಗ್ತದೆ. ಹಾಗಾಗಿ ಅದಕ್ಕೆ ಜಾಸ್ತಿ ಉಪಯೋಗಿಸ್ಕೊಳ್ತಾರೆ. ನಾವು ತೆಂಗಿನ ತೋಟದಲ್ಲಿ ಏನಾದರೂ ಬೆಳೆಯುವಾಗ ತೆಂಗಿನ ಬುಡದ ಸುತ್ತಲೂ ಇದನ್ನು ಸ್ಟೈಲೋ ಬೆಳ್ಕೊಳ್ಳೋದ್ರಿಂದ ತೆಂಗಿಗೂ ಯಾವುದೇ ಹಾನಿಕರವಾದ ಪರಿಣಾಮವಾಗದೆ ಅದಕ್ಕೂ ತೆಂಗಿಗೂ ಉತ್ತಮವಾಗಿ ನೀರು ಹಿಡಿದುಕೊಳ್ಳುವಂಥ ಗುಣ ಜಾಸ್ತಿಯಾಗಿ ತೆಂಗಿಗೂ ಕೂಡ ಇದು ಒಂದು ಪೂರಕವಾದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗಾಗಿ ತೆಂಗು ಮರಗಳ ನೆರಳಿನಲ್ಲಿ ಬೆಳೆಯುವಾಗ ಸ್ಟೈಲೋವನ್ನು ಬುಡದಲ್ಲಿ ಬೆಳೆಸಿ ಬುಡದಿಂದ ದೂರಕ್ಕೆ ಈ ಒಂದು ನೇಪೆ ರೂಲಿನ ಕಡ್ಡಿಗಳನ್ನು ಗೆಡ್ಡೆಗಳನ್ನು ಬೆಳ್ಕೊಳ್ಳೋದು ತುಂಬ. ಸೊ ಇದಿಷ್ಟು ಈ ಒಂದು ದ್ವಿದಳ ಬೆಳೆಗಳ ಬೇಸಾಯದಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದದ್ದು. ಸಾಮಾನ್ಯವಾಗಿ ಇವಕ್ಕೆ ಬರುವಂಥದ್ದು ಯಾವುದೇ ಕೀಟ ಮತ್ತು ರೋಗ ಬಾಧೆಗಳು ಕಡಿಮೆ ಬರ್ತದೆ. ಈ ಎಲ್ಲ ದ್ವಿದಳ ಬೆಳೆಗಳಲ್ಲಿ ಗೂಡು ಮಾರು ಅಥವಾ ಎಲೆ ಮುರಿದುವಂಥ ಒಂದು ಕೀಟದ ಬಾಧೆ ಬಿಟ್ಟರೆ ಉಳಿದ ಯಾವುದೇ ಒಂದು ಬಾಧೆ ಕಂಡು ಬರೋದಿಲ್ಲ. ಈಗ ಬಹುವಾರ್ಷಿಕ ಮೇವಿನ ಬೆಳೆಗಳು ಅಂತ ಹೇಳಿದ್ರೆ ಇಲ್ಲೂ ಕೂಡ ಪರಿವರ್ತನೆ ಏನಾದರೂ ಮಾಡಬೇಕಾಗ್ತದೆ. ಅವು ಒಂದು ಎರಡು ಮೂರು ವರ್ಷ ಆದಮೇಲೆ ಅದನ್ನು ಕಿತ್ತು ಬೇರೆ ಬೆಳೆ ಹಾಕಿ ಅದನ್ನು ಬೇರೆ ಕಡೆ ಹಾಕ್ಕೊಳ್ಳೋದು ಆ ಥರ ಏನಾದರೂ ಮಾಡಬೇಕಾಗುತ್ತೆ ಅಥವಾ ಎಷ್ಟು ವರ್ಷ ಇಟ್ಕೋಬಹುದು ಬಹುವಾರ್ಷಿಕ ಅಂತ? ಖಂಡಿತವಾಗಿ ನಾವು ಪ್ರತಿ ಸಾರಿ ಪ್ರತಿ ಬೆಳೆಯನ್ನು ಕಟಾವು ಮಾಡಿದಾಗ ಅದು ಬೇರು ದಪ್ಪವಾಗ್ತಾ ಇರ್ತದೆ. ಅದು ಒಂದು ಸಾರಿ ಕಟ್ ಮಾಡಿದ್ನ ಮತ್ತೆ ಎರಡು ಇಂಚು ಬಿಟ್ಟು ಮತ್ತೆ ಕಟ್ ಮಾಡ್ತಾ ಇರ್ತೀವಿ, ಗೆಡ್ಡೆ ದಪ್ಪವಾಗಿ ಆವಾಗ ನಿಮಗೆ ಅದು ಇಳುವರಿಯಲ್ಲಿ ಕುಂಠಿತ ಆಗ್ತಾ ಇರ್ತದೆ. ಹಾಗಾಗಿ ನಾವು ಒಂದು 4-5 ವರ್ಷ ಆದ ನಂತರ ಮತ್ತೆ ಹೊಸ ಇದನ್ನು ಮಾಡಿ, ಯಾಕೆಂದರೆ ಒಂದು ಸಾರಿ ಮಾಡಿದಾಗ ಅದಕ್ಕೆ ಮೂಲ ಗೊಬ್ಬರ ಅವೆಲ್ಲವನ್ನು ಹೆಚ್ಚು ಪ್ರಮಾಣದಲ್ಲಿ ಕೊಟ್ಟು ಮರು ಬಿತ್ತನೆ ಮಾಡಿ ಮಾಡೋದು ಪ್ರತಿ 5-6 ವರ್ಷಗಳ ನಂತರ ಒಂದು 5 ವರ್ಷಕ್ಕೆ ತಕ್ಕಂತೆ ನಾವು ಮಾಡ್ಕೊಬೋದು. ಬೇಸಾಯ ತಾಂತ್ರಿಕತೆಗಳಿಗೆ ಬಂದಾಗ ಹನಿ ನೀರಾವರಿ ತಾಂತ್ರಿಕತೆಯನ್ನು ಕೂಡ ಈ ಮೇವಿನ ಬೆಳೆ ಉತ್ಪಾದನೆಯಲ್ಲಿ ಅಳವಡಿಸ್ಕೋಬೋದಾ? ಹೌದು ಸರ್, ಖಂಡಿತ ಅಳವಡಿಸ್ಕೊಬೋದು ಇದನ್ನು. ಯಾಕೆಂದ್ರೆ ಈಗ ನಾವು ಒಂದು ಬಹುವಾರ್ಷಿಕ ಬೆಳೆಗಳನ್ನೇ ನಾವು ಆಯ್ಕೆ ಮಾಡಿಕೊಂಡು ವರ್ಷ ಪೂರ್ತಿ ಮೇವು ಬೆಳೆಯುವಂಥ ಒಂದು ಹಲವಾರು ಪದ್ಧತಿಗಳನ್ನು ನಾವು ಅಭಿವೃದ್ಧಿಪಡಿಸಿ ತಾಂತ್ರಿಕತೆಗಳನ್ನು ನೀಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಈ ಒಂದು ನೇಪಿಯರ್ ಹುಲ್ಲು ಮತ್ತು ಬಹುವಾರ್ಷಿಕ ಕುದುರೆ ಮೆಂತ್ಯ ಅಥವಾ ಬೇಲಿ ಮೆಂತ್ಯ, ನೇಪಿಯರ್ ಹುಲ್ಲಿನ ಸಾಲುಗಳ ಮಧ್ಯೆ ಬೇಲಿ ಮೆಂತ್ಯ ಅಥವಾ ಕುದುರೆ ಮೆಂತ್ಯ ಬೆಳೆಯುವುದು, ಅಥವಾ ನೇಪಿಯರ್ ಸಾಲುಗಳ ಮಧ್ಯೆ ಅಕ್ಸೆಸ್ ಮರಗಿಡಗಳನ್ನು ನೆಟ್ಟು ಬೆಳೆಯುವಂಥದ್ದು. ಈ ರೀತಿ ಹಲವಾರು ಪದ್ಧತಿಗಳನ್ನು ನಮ್ಮ ಒಂದು ಮರಗಿಡಗಳ ಜೊತೆಗೆ ಬಹುವಾರ್ಷಿಕ ಬೆಳೆಗಳನ್ನು ಸೇರಿಸಿ ವರ್ಷ ಪೂರ್ತಿ ಮೇವು ಬೆಳೆ ಕೊಡುವಂಥ ಪದ್ಧತಿ ಬಂದಾಗ ಈ ಒಂದು ಹನಿ ನೀರಾವರಿ ಪದ್ಧತಿಯಲ್ಲಿ ಒಂದು ಸಾಲಿನಲ್ಲಿ ಅಗಸೆ ಗಿಡಗಳನ್ನು 4 ಅಡಿ ಅಂತರದಲ್ಲಿ ಅಥವಾ 6 ಅಡಿ ಅಥವಾ 8 ಅಡಿ ಅಂತರ, ಇವು 3-4 ಪದ್ಧತಿಗಳನ್ನು ನಾವು ಬೆಳೆಯಬಹುದು. 8 ಅಡಿ ಕೊಟ್ಟಾಗ 6 ಸಾಲು ಮಧ್ಯದಲ್ಲಿ ನೇಪೇರಿರ್ತದೆ, 2 ಸಾಲು ಬೇಲಿ ಮಂತೆ ಇರ್ತದೆ, ಅದರಲ್ಲಿ ಬೇಲಿ ಮಂತ್ರದ ಮಧ್ಯೆ 1 ಸಾಲು 4 ಅಡಿ ಅಂತರದಲ್ಲಿ ಈ ಅಗಸೆ ಗಿಡಗಳಿರ್ತದೆ. ಅದು ಮಲ್ಟಿಲೇಯರ್ ಪದ್ಧತಿಗಳಂತ ಹೇಳ್ತೀವಿ. ವಿವಿಧ ಎತ್ತರದಲ್ಲಿ ಬೇರೆ ಬೇರೆ ಬೆಳೆಗಳನ್ನು, ಈಗ 4 ಅಡಿ ಕೆಳಗಡೆ ನಮಗೆ ಬರುವಂಥ ಬೆಳೆಗಳು, 4 ಅಡಿಯಿಂದ ಮೇಲೆ ಬರುವಂಥದ್ದು ಈಗ ಅಗಸೆ ಆದರೆ 4 ಅಡಿ ನಂತರ ನಾವು ಆ ಒಂದು ಕಟಾವು ಮಾಡಿಕೊಂಡು 4 ಅಡಿ ಮೇಲೆ ಅದು ಸೊಪ್ಪು ಬಿಡುವಂಥದ್ದು ಇರ್ತದೆ. ಅದು ಪ್ರತಿ ಕಟಾವನ್ನು ನಾವು ಬಿಟ್ಟು ಮಾಡಿದಾಗ ಈಗ ಇಪ್ಪನೇಲೆ ಕಡ್ಡಿಯನ್ನು ಸೂಟ್ ಫೀಡಿಂಗ್ ಅಂತ ಹೇಳ್ತೀವಲ್ಲ ಆ ರೀತಿ ಕಟಾವು ಮರ ಆಧಾರಿತ ಪದ್ಧತಿ ಬೆಳೀತಾರೆ ಆ ಥರ ನಾವು ಈ ಒಂದು ಅಕ್ಸೆಯನ್ನು ಈವನ್ ಇಪ್ಪನೇಲೆನೂ ಕೂಡ ಒಂದು 5-10% ಇಪ್ಪನೇಲೆ ಸೊಪ್ಪನ್ನು ಕೂಡ ನಾವು ಮೇವಾಗಿ ಉಪಯೋಗಿಸ್ತೀವಿ. ನುಗ್ಗೆನು ಮಾಡ್ಬೋದು, ನುಗ್ಗೆ ಎಲ್ಲವನ್ನ ಮಿಶ್ರಣವಾಗಿ ಬೆಳೆಸಿ ಎಲ್ಲವನ್ನು ಮಿಶ್ರಣವಾಗಿ ಕೊಡೋದ್ರಿಂದ ಅದು ಸಮತೋಲನ ಜೊತೆಗೆ ಯಾವುದೇ ಹಾನಿಕಾರಕ ತೊಂದರೆ ಹಸುಗಳಿಗೆ ಆಗದ ರೀತಿಯಲ್ಲಿ ನಾವು ಮಾಡೋದು. ಒಂದನ್ನೇ ಕೊಟ್ಟಾಗ ಅಂದ್ರೆ ನೀವು ಹೇಳಕ್ ಪ್ರಯತ್ನ ಪಡ್ತಾ ಇರೋದು ಈಗ ಮೇವನ್ನೇ ಬೆಳೆಯೋ ಅಂಥವ್ರು, ಹೌದು, ಅದು ದ್ವಿದಳ ಇರ್ಬೋದು ಏಕದಳ ಇರ್ಬೋದು ಬಹುವಾರ್ಷಿಕ ಮೇವಿನ ಬೆಳೆಗಳನ್ನ ಬಹುವಾರ್ಷಿಕ ಮೇವಿನ ಮರಗಳ ಜೊತೆ ಸಂಯೋಜಿಸಿ ಬೆಳಕೋ ಸಂಯೋಜಿಸಿ ಬೆಳೆಯುವಂತ ಹಲವಾರು ಉತ್ತಮವಾದ ಪದ್ಧತಿಗಳನ್ನು ನಾವು ಅಭಿವೃದ್ಧಿಪಡಿಸಿ ಬೇಸಾಯ ಅದಕ್ಕೆ ಬೇಕಾಗುವಂತ ಬೇಸಾಯ ಪದ್ಧತಿಗಳನ್ನ ನಾವು ಹೇಳಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ತೆಂಗಿನ ತೋಟದಲ್ಲಿ ಬೆಳೆಯುವಂತ ನೇಪೇರ್ ಹುಲ್ಲು ಅಥವಾ ತೆಂಗಿನ ತೋಟ ಇಲ್ಲದ ತೆರೆದ ಪ್ರದೇಶದಲ್ಲಿ ನೇಪೇರ್ ಮತ್ತೆ ಬೇಲಿ ಮೆಂತ್ಯ ಸಾಲು, ನೇಪೇರ್ 6 ಸಾಲು ಬೇಲಿ ಮೆಂತ್ಯ 2 ಸಾಲು, ಅಥವಾ ನೇಪೇರ್ ಮಧ್ಯದಲ್ಲಿ ಈ ಅಕ್ಸ್ ಇದು ನಾವು ಕುದುರೆ ಮೆಂತ್ಯನೂ ಕೂಡ ನಾವು ಕಾಲಕ್ಕೆ ತಕ್ಕಂತೆ, ಕುದುರೆ ಮೆಂತ್ಯ ಆದರೆ ಅದು ಚಳಿಗಾಲದಲ್ಲಿ ಮಾತ್ರ ನಾವು ಬೆಳ್ಕೋಬೇಕಾಗತ್ತೆ, ಬೇಲಿ ಮೆಂತ್ಯನ ವರ್ಷ ಪೂರ್ತಿ ನಾವು ಬೆಳೆಯೋದು. ಅಂದರೆ ಒಂದು ಮೇವಿನ ಉತ್ಪಾದನೆಗಾಗಿ ಅಂತ ಒಂದು ಜಾಗ ಬಿಟ್ಟಾಗ ಮೇವಿನಲ್ಲೂ ಕೂಡ ಸಮಗ್ರತೆಯನ್ನು ತರೋದಕ್ಕೆ ಸಾಧ್ಯ. ಹೌದು ಖಂಡಿತ, ಸಮಗ್ರ ಏಕದಳ ದ್ವಿದಳ ಮರಗಿಡ ಮೂರನ್ನು ಸೇರಿಸಿ ಒಂದು ಯಾಕೆ ಆ ರೀತಿ ಮಾಡಿದಾಗ ಈಗ ಪ್ರತಿ ಪ್ರದೇಶದ ಒಂದು ಗುಂಟೆ ಪ್ರದೇಶದಲ್ಲಿ ನಾವು ಪಡೆಯುವಂಥ ಇಳುವರಿನ ಜಾಸ್ತಿ ಮಾಡ್ಕೊಂಡು. ಮತ್ತು ಮೇವು ಅಂತಂದಾಗಲೂ ಅಷ್ಟೇ, ಹಸಿರು ಮೇವು ಅಂದರೆ ಸಾಮಾನ್ಯವಾಗಿ ನಮ್ಮ ರೈತರು ನೇಪಿಯರ್ ಒಂದನ್ನು ತುಂಬ ಪ್ರಧಾನವಾಗಿ ಪರಿಗಣಿಸ್ತಾರೆ. ಹೌದು ಸರ್, ಅದರ ಜೊತೆಗೆ ಒಣಮೇವು ತಗೊಂಡೋಗಿ ಹಾಕ್ತಾರೆ, ಹಸಿರು ಹಾಕಿದ್ದೀನಿ ಒಣಮೇವು ಹಾಕಿದ್ದೀನಿ ಇನ್ನು ಹಾಲು ಕೊಡಲಿ ಅನ್ನೋದು ಅವ್ರ ನಿರೀಕ್ಷೆ. ಆದರೆ 25 ಬಗೆ ಮೇವನ್ನು ಹಸಿರು ಮೇವನ್ನೇ ರಾಸುಗಳಿಗೆ ತಿನ್ನಿಸ್ಬೇಕು ಅಂತ ತಜ್ಞರು ಹೇಳ್ತಾರೆ. ಹಾಗಾಗಿ ಈ ತರಹದ ಉತ್ಪಾದನೆ ಸಾಧ್ಯ. ಅಂದರೆ ನೀವು ಅಲ್ಲಿ ಮೇವಿನ ತಾಕ್ ಮಾಡಿದ್ದೀರಲ್ಲ, ನಿಮ್ಮ ವಿಸಿ ಫಾರಂ ಅಲ್ಲಿ, ಅಲ್ಲೂ ಕೂಡ ಇದನ್ನೇ ತಾವು ಮಾಡಿದಿರ ಅಲ್ವಾ? ರೈತರಿಗೆ ತೋರಿಸೋಕೋಸ್ಕರ ಎಲ್ಲ ಒಟ್ಟಿಗೆ ಬೆಳೆದಿದೆ, ಎಲ್ಲ ತಳಿಗಳನ್ನು ಬೆಳೆಸಿದೀವಿ, ಎಲ್ಲ ಬೆಳೆ ಪದ್ಧತಿಗಳನ್ನು ಬೆಳೆಸಿ ಅಲ್ಲಿ ಒಂದು ನಾವು ಪ್ರದರ್ಶನಕ್ಕೆ ಪ್ರತಿ ಬರುವಂತ ನಮ್ಮ ಒಂದು ವಿಸಿ ಫಾರಂನಲ್ಲಿ ಹಲವಾರು ಸಂಶೋಧನಾ ಕೇಂದ್ರಗಳಲ್ಲಿ ಕೂಡ ನಾವು ಇದನ್ನ ಬೆಳೆಸಿ ತೋರಿಸಿದ್ದೀವಿ. ಹೊಸ ಹೊಸ ಮೇವಿನ ಬೆಳೆಗಳೇನಾದರೂ ಮುಂದಿನ ದಿನಗಳಲ್ಲಿ ಬರೋ ಸಾಧ್ಯತೆ ಇದೆಯಾ ಮಹಾದೇವ್ ಅವರೇ? ಖಂಡಿತ, ಇತ್ತೀಚೆಗೆ ನಾವು ಹೇಳದಾಗ ಈಗ ಕೇಳ್ತಾ ಇದ್ದಾರೆ ಅವರು, ಸಾಮಾನ್ಯವಾಗಿ ರೈತರು ಈ ಮುಸುಕಿನ ಜೋಳದಲ್ಲಿ ಬಹು ಕಟಾವು ಮುಸುಕಿನ ಜೋಳವನ್ನು ಕೇಳ್ತಿದ್ದಾರೆ. ಈ ದೃಷ್ಟಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇದಕ್ಕೆ ಮುಸುಕಿನ ಜೋಳದ ಪೂರ್ವಜರಾದ ಥಿಯೋಸಿಂಟೆ ಮತ್ತು ಟ್ರಿಪ್ಸಾಕಮ್ ಅಂತ, ಅವು ನಮ್ಮ ಪ್ರದೇಶದಲ್ಲಿ ಹೂ ಬಿಡೋದಿಲ್ಲ. ಥಿಯೋಸಿಂಟೆ ಮಾತ್ರ ಬೀಜವಾಗುತ್ತೆ, ಟ್ರಿಪ್ಸಾಕಮ್ ಹೂವು ಬಿಡೋದಿಲ್ಲ, ಅದರಲ್ಲಿ ಬೀಜ ಬರೋದಿಲ್ಲ. ಆದರೆ ಥಿಯೋಸಿಂಟೆನಲ್ಲಿ ಬೀಜ ಬರ್ತದೆ, ಅದು ಪೂರ್ವಜ, ಮುಸುಕಿನ ಜೋಳದ ಪೂರ್ವಜ ಅಂದರೆ ವಂಶಸ್ಥರು. ಓಕೆ, ಅದನ್ನು ನಾವು ಎರಡನ್ನೂ ಕ್ರಾಸ್ ಮಾಡಿ ಇವಾಗ ನಾವು ಅದನ್ನು ಅಭಿವೃದ್ಧಿಪಡಿಸಿ 3 ವರ್ಷಗಳ ನಂತರದ ಏನು ಅಭಿವೃದ್ಧಿ ನೋಡಿದಾಗ ಈ ಒಂದು ನಾ ಪ್ರತಿ ಒಂದು ಬುಡದಲ್ಲಿ ಟಿಲ್ಲರ್ಸು ಕೀಲುಗಳು ಜಾಸ್ತಿ ಬರ್ತವೆ. ನೀವು ನೋಡಿದರೆ ಮುಸುಕಿನ ಜೋಳ ಒಂದೇ ಅದು ಯಾವುದೇ ಕೀಲುಗಳು ಬರೋದಿಲ್ಲ. ಮಾಮೂಲಿ ನಾವು ಈಗ ಬರುವಂತ ಬರಬಾರದು ಅಂತಲೇ ಬರಬಾರದು ಅಂತಾನೆ ನಾವು ಅದನ್ನ ಮಾಡಿದ್ವಿ. ಆದ್ರೆ ಈಗ ನಾವು ಅದನ್ನ ರೈತರು ಈಗಲೂ ಕೂಡ ನೋಡ್ಬೋದು, 5, 6, 7, 8 ಇದು ಈಗ ನಾವು ಈ ಬಿದಿರಿನಲ್ಲಿ ಕರಳೆಯನ್ನ ಕಿತ್ಕೊಂಡ ರೀತಿ ಈ ಮುಸುಕಿನ ಜೋಳದಲ್ಲಿ ಹಿಂಗೆ ಮೊದಲು ಬಂದಂತ ಕಾಂಡಗಳನ್ನ ಕಟಾವು ಮಾಡ್ಕೊಳ್ತಾ ಹೋದ್ರೆ ಎರಡನೇದು ಮೂರನೇದು ಬರುವಂತ ಕೀಲುಗಳು ದೊಡ್ಡಪನಾಗಿ ಮತ್ತೆ ನಮ್ಗೆ ಇಳುವರಿ ಕೊಡ್ತದೆ. ಈ ರೀತಿ ಇದನ್ನ ನಾವು ಬಹು ಕಟಾವ್ ಅಂತ ಹೇಳ್ಬೋದು. ಓಕೆ, ಮುಂದಿನ ದಿನದಲ್ಲಿ ಅದು ಬರುತ್ತೆ. ಬರುತ್ತೆ ಖಂಡಿತ. ಈಗ ಆಲ್ರೆಡಿ ನಾವು ಇದನ್ನ ಅಖಿಲ ಭಾರತ ಮಟ್ಟದಲ್ಲಿ ಪರೀಕ್ಷೆ ಮಾಡಿಕೊಂಡು ನಮ್ಮ ವಿ ಸಿ ಫಾರ್ಮ್ನಲ್ಲೂ ಬೆಳೆಸಿದ್ದೀವಿ. ಉತ್ತಮವಾದ ಇಳುವರಿ, ರಸಭರಿತವಾಗಿರ್ತದೆ. ಅದಲ್ದಲೇ ಹೊಸ ಅಸಾಂಪ್ರದಾಯಿಕ ಹಸಿರು ಮೇವನ್ನೇನಾದರೂ ಅಭಿವೃದ್ಧಿಪಡಿಸ್ತಾ ಇದ್ದೀರಾ ಅಥವಾ ಏನಾದರೂ ಆ ನಿಟ್ಟಿನಲ್ಲಿ ಆಲೋಚನೆಗಳು ಚಿಂತನೆಗಳು ನಡೀತಾ ಇದೆಯಾ? ಅಸಾಂಪ್ರದಾಯಿಕ ಅಂದಾಗ ನಮಗೆ ಮುಖ್ಯವಾಗಿ ಇವಾಗ ನಾವು ಬೆಳೆಸ್ತಾ ಇರುವಂಥ ಇದರಲ್ಲಿ ಏಕದಳ ಮತ್ತು ದ್ವಿದಳ ಬಿಟ್ಟರೆ ಹಲವಾರು ಈಗ ಬಹುವಾರ್ಷಿಕವಾಗಿ ಬರುವಂಥದ್ದಂದರೆ ಈಗ ಕ್ಯಾಕ್ಟಸ್ ಅಥವಾ ಕಳ್ಳಿ ಅಂತ ಹೇಳ್ತೀವಿ, ಅದು ಕೂಡ ಈಗ ಎಲ್ಲಿ ಕಡಿಮೆ ಮಳೆ ಬರುವ ಪ್ರದೇಶದಲ್ಲಿ ಮುಳ್ಳಿಲ್ಲದ ಕಳ್ಳಿಗಳನ್ನು ನಾವು ಹಾಕಿದ್ದೀವಿ ಬಹುವಾರ್ಷಿಕವಾಗಿ. ಆದರೆ ಏನು ವಿಶೇಷ ಅಂದರೆ ಈಗ ತಾರ್ಬರು ಭೂಮಿ ಅಥವಾ ನಮ್ಮ ಎಲ್ಲಿ ಮರುಭೂಮಿ ಅಂತ ಪ್ರದೇಶಗಳಲ್ಲಿ ಕೇವಲ 300-250 ಮಿಲಿಮೀಟರ್ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಈ ಒಂದು ಕಳ್ಳಿ ಮಾತ್ರ ಬೆಳೆಯುವಂಥ ಜಾಗ ಅಂತ ಇರ್ತದೆ. ಅಲ್ಲಿ ಬೇರೆ ಯಾವುದೇ ಹಸಿರು ಮೇವನ್ನು ಬೆಳೆಯೋಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಎರಡು ಉಪಯೋಗ ಸಿಗ್ತದೆ. ಅದು ಅದರಲ್ಲಿರುವಂಥ ನೀರಿನಂಶ ಸುಮಾರು 30-40% ನೀರಿನಂಶ ಇರ್ತದೆ. ಅದು ಆ ಒಂದು ಪ್ರದೇಶಕ್ಕೆ ಬೇಕಾಗುವಂಥ ನೀರಿನ ಲಭ್ಯತೆಯನ್ನು ಕೊಡುತ್ತೆ, ಜೊತೆಗೆ ಡ್ರೈ ಮ್ಯಾಟರ್ ಒಣ ಪದಾರ್ಥವನ್ನು ಕೊಡ್ತದೆ. ಹಾಗಾಗಿ ಅಂಥ ಪ್ರದೇಶಗಳಲ್ಲಿ ನಾವು ಈ ಕಳ್ಳಿಯನ್ನು ನಾವು ಹೆಚ್ಚು ಮಾಡಿ. ಇದಲ್ಲದೆ ಛಾಯಾ ಅಂತ ಒಂದು ಹಾಲು ಭರಿತವಾದ ಕಡ್ಡಿ ಇದೆ, ಛಾಯಾ ಅಂದ್ಬಿಟ್ಟು ದ್ವಿದಳ ಗುಂಪಿಗೆ ಸೇರಿದಂಥದ್ದು. ಕಾಂಡದ ಮುಖಾಂತರ ಅದನ್ನು ಉತ್ಪಾದನೆ ಮಾಡ್ಬೋದು. ಒಂದ್ಸಾರಿ ಹಾಕ್ಬಿಟ್ಟು ಈ ಒಂದು ನಮಗೆ ಅದು ಯಾವ ರೀತಿ ಇರುತ್ತೆ ಅಂದರೆ ನಮಗೀಗ ಜಟ್ರೋಪ ಥರ ಕಾಣುತ್ತೆ, ಛಾಯಾ ಆಗಿರ ಜಟ್ರೋಪ ಥರ ಇದೆ. ಅದನ್ನು ನಾವು ಈ ಕುರಿ ಮೇಕೆಗಳಿಗೆ ತುಂಬ ಚೆನ್ನಾಗಿ ತಿನ್ನುವಂಥ ಒಂದು ಇದೆ. ಇದಲ್ಲದೆ ಇನ್ನು ಮರಗಿಡಗಳಲ್ಲಿ ಬರೋದು ಸುಮಾರೆಲ್ಲ ಬಹುವಾರ್ಷಿಕನೇ ಆಗ್ತದೆ. ಮರಗಿಡ ಬೆಳ್ಕೊಳ್ಳೋದು ಈಗ ಸುಬಾಬುಲ್ ಇರ್ಬೋದು ಅಥವಾ ನುಗ್ಗೆ, ಇನ್ನೊಂದು ಬಸವನ್ಪಾದ ಮತ್ತೆ ಮರ ಅಂತ ಬೆಳ್ಕಂತ ಗ್ಲಿರಿಸಿಡಿಯನ್ನು ಕೂಡ ಹೇಳ್ತಾರೆ. ಆದರೆ ಅದು ಹೆಚ್ಚಾಗಿ ಬೆಳೆಸೋದ ಉಪಯೋಗಿಸೋದಿಲ್ಲ, ಅದು ಕೂಡ ಮೇವಾಗಿ ಉಪಯೋಗಿಸೋದಿಲ್ಲ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಾರ್ಯಕ್ರಮಗಳನ್ನು. ಸಾಮಾನ್ಯವಾಗಿ ಡಾಕ್ಟ್ರೆ ಹಸುಗಳನ್ನು ಸಾಕ್ತಾರೆ, ಕುರಿ ಮೇಕೆಗಳನ್ನು ಸಾಕ್ತಾರೆ, ಆದರೆ ತುಂಬ ಜನ ಅದರ ಮೇವಿನ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದರೆ ಮೇವನ್ನು ಬೆಳ್ಕೊಂಡು ಜಾನುವಾರುಗಳನ್ನು ಸಾಕಬೇಕೇ ಹೊರತು ಜಾನುವಾರನ ಸಾಕಿ ಮೇವು ಬೆಳೆಯೋಕ್ಕೆ ಹೋಗಬಾರ್ದು. ಇದು ಮೂಲಭೂತವಾದ ತತ್ವ. ಯಾಕೆಂದ್ರೆ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯನೋ ಜಾನುವಾರುಗಳಿಗೂ ಅಷ್ಟೇ ಮುಖ್ಯ ಆಗ್ತದೆ. ಇತ್ತೀಚೆಗೆ ನಮ್ಮ ಯುವಕರು ಬಹಳ ಈ ಒಂದು ಉದ್ದಿಮೆಯಲ್ಲಿ ಜಾಸ್ತಿ ಬರ್ತಾರೆ. ಅದೇ ಅವ್ರ ಸಲುವಾಗಿ ಹೇಳ್ತಿದ್ದೀನಿ, ಯುವಕರು ಉತ್ಸಾಹ ಜಾಸ್ತಿ, 500 ಮೇಕೆ ಸಾಕ್ತೀನಿ 100 ಮೇಕೆ ಸಾಕ್ತೀನಿ ಅಂತಾರೆ, ಆದರೆ ಅದಕ್ಕೆ ಆಹಾರ ಏನು ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿರಲ್ಲ. ಡೈರಿ ಅಂದರೆ 25 ಹಸು ಒಟ್ಟಿಗೆ ಸಾಕ್ತೀನಿ ಅಂತಾರೆ, ವ್ಯವಸ್ಥೆ ಮಾಡ್ಕೋಬೇಕು. ಹೆಚ್ಚಿನ ಮಾಹಿತಿಗೆ ಡಾಕ್ಟ್ರೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? 9945333 2633. ಇನ್ನೊಂದ್ಸರಿ ಹೇಳ್ತೀರಾ? 9945333 2633. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9945333 2633. ಒಳ್ಳೆಯದು ಡಾಕ್ಟರ್ ಮಹದೇವ್ ಅವರೇ. ಇದುವರೆಗೂ ಬಹುವಾರ್ಷಿಕ ಮೇವಿನ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಬಹುವಾರ್ಷಿಕ ಮೇವಿನ ಬೆಳೆಗಳ ಬೇಸಾಯವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಪಶು ಆಹಾರ ಉತ್ಪಾದನೆ ಹಾಗೂ ನಿರ್ವಹಣೆಯನ್ನು ಕುರಿತು ಪಶುವೈದ್ಯರಾದ ಡಾ ಚನ್ನೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಸಂಕಲನ ಆರ್ ಲೋಕೇಶ್ವರಿ, ನಿರ್ಮಾಣ ಎನ್ ಕೇಶವಮೂರ್ತಿ. ಇದುವರೆಗೆ ಬಹುವಾರ್ಷಿಕ ಮೇವಿನ ಬೆಳೆಗಳ ಬೇಸಾಯ ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನ ನಡೆಸಿಕೊಟ್ಟವರು ಎನ್ ಕೇಶವಮೂರ್ತಿ. ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಈಗ ಒಂದು ಕೃಷಿ ಹಾಡನ್ನ ಕೇಳೋಣ. ಸಿಂಗಲ್ ಟ್ರ್ಯಾಕ್ ಹೇಳ್ಬೇಕು, ಬರ್ತಾ ಇಲ್ಲ ಹೊರಗಡೆ ಬರ್ತಾ ಇಲ್ಲ.